ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆ ನಮಸ್ಕಾರ. ಇವತ್ತಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಭೋಜನ ಜಲ್ ಔರ್ ಶುದ್ಧ ವಾತಾವರಣ ಹಮಾರೆ ಜೀವನ ಕಾ ಮುಖ್ಯ ಆಧಾರ ಹೇ ಔರ್ ಕೃಷಿ ಇಸ್ಕಾ ಮೂಲ ಸ್ತಂಭ. ಪಿಛಲೆ 60 ವರ್ಷೋ ಮೇ ವಿಜ್ಞಾನ ಆಧಾರಿತ ಕೃಷಿ ಕಾ ವ್ಯಾಪಕ ಪ್ರಸಾರ ಹುವಾ ಹೈ. ಸಾಥ್ ಹೀ ಕೃತ್ರಿಮ ಸಂಸಾಧನೋ ಕೆ ಬಢ್ತೆ ಪ್ರಯೋಗ ಸೆ ಕೃಷಿ ಕಿ ಸತತ್ ಕ್ಷಮತಾ ಪರ್ ಚಿಂತಾಯೆ ಬಢಿ ಹೈ. ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಜಿ ಕೆ ದೂರದರ್ಶಿ ನೇತೃತ್ವ ಕೆ ಅಂತರ್ಗತ ರಸಾಯನ ಮುಕ್ತ ಜೈವಿಕ ಖೇತಿ ಏಕ್ ಮಹತ್ವಪೂರ್ಣ ಪ್ರಯಾಸ ಹೈ. ರಸಾಯನ ಮುಕ್ತ ಜೈವಿಕ ಖೇತಿ ಕೋ ಬಢಾವಾ ದೇನೆ ಕೆ ಲಿಯೆ 5 ವರ್ಷ ಪೂರ್ವ ಸರ್ಕಾರ ನೆ ಪರಂಪರಾಗತ ಕೃಷಿ ವಿಕಾಸ ಯೋಜನಾ ತಥಾ ಉತ್ತರ ಪೂರ್ವ ಭಾರತ ಮೇ ಜೈವಿಕ ಮೂಲ್ಯ ಶೃಂಖಲಾ ಯೋಜನಾ ಆರಂಭ ಕಿ. ಆರ್ಗ್ಯಾನಿಕ್ ಫಾರ್ಮಿಂಗ್ ಕೋ ದೇಶ ಭರ ಮೇ ಬಢಾವಾ ದೇನೆ ಕೆ ಲಿಯೆ ಸರ್ಕಾರ ಅನೇಕ ಪ್ರಯಾಸ ಕರ್ ರಹಿ ಹೈ. ಇಸ್ಕೆ ಲಿಯೆ ಪರಂಪರಾಗತ ಕೃಷಿ ವಿಕಾಸ ಯೋಜನಾ ಕೆ ತಹತ್ ಕಾಮ ಕಿಯಾ ಜಾ ರಹಾ ಹೈ. ನಾ ಸಿರ್ಫ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಕೋ ಬಲ್ ದಿಯಾ ಜಾ ರಹಾ ಹೈ ಬಲ್ಕಿ ಉಸ್ಕೆ ಲಿಯೆ ವ್ಯಾಲ್ಯೂ ಎಡಿಷನ್ ಔರ್ ಮಾರ್ಕೆಟ್ ಕಿ ವ್ಯವಸ್ಥಾ ಭಿ ಕಿ ಜಾ ರಹಿ ಹೈ. ಭಾರತ ಸರ್ಕಾರ ಏವಂ ಕಿಸಾನೋ ಕೆ ಸಮ್ಮಿಲಿತ ಪ್ರಯಾಸೋ ಸೆ ಆಜ್ ದೇಶ ಕೆ ಲಗಭಗ 36 ಲಾಖ ಕಿಸಾನ 38 ಲಾಖ ಹೆಕ್ಟೇರ್ ಕ್ಷೇತ್ರ ಮೇ ಜೈವಿಕ ಖೇತಿ ಕರ್ ರಹೆ ಹೈ. ಪಿಛಲೆ 5 ವರ್ಷೋ ಮೇ ಜೈವಿಕ ಕೃಷಿ ಉತ್ಪಾದೋ ಕಾ ನಿರ್ಯಾತ ದೋಗುನೆ ಸೆ ಅಧಿಕ ಬಢಕರ್ 7000 ಕರೋಡ್ ರೂಪಾಯಿ ಸೆ ಅಧಿಕ ಕಾ ಹೋ ಗಯಾ ಹೈ ಔರ್ ಇಸ್ಮೇ ಪ್ರತಿ ವರ್ಷ 20% ಸೆ ಅಧಿಕ ಕಿ ವೃದ್ಧಿ ಹೋ ರಹಿ ಹೈ. ಉಮ್ಮೀದ ಹೈ ಪಾರಂಪರಿಕ ಕ್ಷೇತ್ರ ಕೆ ಕಿಸಾನ್ ಭಿ ಇಸ್ ಬಢತೆ ಬಾಜಾರ್ ಸೆ ಲಾಭಾನ್ವಿತ ಹೋಂಗೆ ಔರ್ ಜೈವಿಕ ಕೃಷಿ ಆಂದೋಲನ ಕೋ ಆಗೆ ಬಢಾಯೆಂಗೆ. ಕಿಸಾನೋ ಕಿ ಮುಸ್ಕಾನ್ ಸಮೃದ್ಧ ಹಿಂದೂಸ್ತಾನ್ ಕಿ ಹೈ ಪಹಚಾನ್. ಉದ್ಯೋಗವಾಣಿ ಕೇಳುಗರೆ, ನನ್ನ ಹೆಸರು ರಾಜಶೇಖರ್ ಮಠದ್. ನಾನು SSLC ಪಾಸ್ ಆದ ನಂತರ 2004 GDTC ಹೊಸಪೇಟೆಯಲ್ಲಿ ಡಿಪ್ಲೊಮಾ ಕೋರ್ಸ್ ಪಡೆದು ಈಗ JSW ಸ್ಟೀಲ್ನಲ್ಲಿ ವರ್ಷಕ್ಕೆ 11.5 ಲಕ್ಷದೊಂದಿಗೆ ಕೆಲಸದಲ್ಲಿ ಸೇರಿದ್ದೇನೆ. ನೀವು ನಿಮ್ಮ ಮುಂದಿನ ಭವಿಷ್ಯಕ್ಕಾಗಿ ಹಿಂದೆ GDTC ಸೇರಿ. ಸಹಾಯವಾಣಿ 1552267 ಕರೆ ಮಾಡಿ. ನಿಮ್ಮ ಭವಿಷ್ಯದೆಡೆಗೆ ದಿಟ್ಟ ಹೆಜ್ಜೆ. ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷಿ ಬದುಕಿನ ಸಾರ್ಥಕತೆಯನ್ನು ಕುರಿತು ಮಂಡ್ಯ ಜಿಲ್ಲೆ ಮತ್ತು ತಾಲೂಕು ಕೆರೆಗೋಡು ಹೋಬಳಿ ಜಿ ಕೆಬ್ಬಹಳ್ಳಿಯಲ್ಲಿ ಕೃಷಿ ನಡೆಸುತ್ತಿರುವ ಕೆಎಸ್ ಲಕ್ಷ್ಮೀಕಾಂತ ಮತ್ತು ಕೆಎಸ್ ಬೋರೇಗೌಡ ಅವರೊಂದಿಗಿನ ಮಾತುಕತೆಯನ್ನು ಆಲಿಸಲಿದ್ದೀರಿ. ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಮಂಡ್ಯ ತಾಲೂಕು ಕೆರೆಗೋಡು ಹೋಬಳಿ ಜಿ ಕೆಬ್ಬಹಳ್ಳಿ ಗ್ರಾಮದ ಪ್ರಗತಿಪರ ರೈತರಾದ ಹಾಗೇನೆ ಸಹೋದರರಾದ ಕೆಎಸ್ ಲಕ್ಷ್ಮೀಕಾಂತ್ ಹಾಗೂ ಕೆಎಸ್ ಬೋರೇಗೌಡ ಅವರು. 5 ಜನರ ಕುಟುಂಬ, ಕೃಷಿ ಕುಟುಂಬ. ಅದರಲ್ಲಿ 3ನೇ ಮಗ ಕೆಎಸ್ ಲಕ್ಷ್ಮೀಕಾಂತ್ ಅವರು, 5ನೇಯವರು ಕೆಎಸ್ ಬೋರೇಗೌಡರು. ಇವರಿಬ್ಬರು ಅವರ ಕೃಷಿಗೆ ಸಂಬಂಧಪಟ್ಟ ಅನುಭವಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದಾರೆ. ಲಕ್ಷ್ಮೀಕಾಂತ್ ಹಾಗೂ ಬೋರೇಗೌಡರೇ, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಲಕ್ಷ್ಮೀಕಾಂತ್ ಅವರು, 60 ವರ್ಷ ಆಗಿ ನಿಮಗೆ? ಸ್ವಾಮಿ, ನಮಗೆ 61 ವರ್ಷ ವಯಸ್ಸು. ಮೂರನೇ ಮಗ ನಾವು. ಕೃಷಿ ಕುಟುಂಬ? ತಂದೆಯವರ ಹೆಸರು? ತಂದೆ ಹೆಸರು BK ಸಿದ್ದೇಗೌಡ ಅಂತೇಳಿ, ತಾಯಿ ಹೆಸರು ಬಂದು ಸಣ್ಣಮ್ಮ ಅಂತೇಳಿ. ಅಣ್ಣ ತಮ್ಮಂದಿರು KS ರಾಮಕೃಷ್ಣ, KS ಜಯರಾಮ್, KS ಲಕ್ಷ್ಮೀಕಾಂತ್, KS ರಾಜಶೇಖರ್, KS ಬೋರೇಗೌಡ ಅಂತೇಳಿ ಸರ್, ನಾವು 5 ಜನ ಮಕ್ಕಳು. ನಿಮ್ಮ ಹೆಸರನ್ನು ಹೇಳ್ಕೊಂಡ್ರಿ ಒಟ್ಟಿನಲ್ಲಿ. ಹೌದೌದು, ಬೋರೇಗೌಡ ನಿಮ್ಮ ತಮ್ಮ? ಹೌದು, ನನ್ನ ತಮ್ಮ. ಹೌದು. ಏನು ವಿದ್ಯಾಭ್ಯಾಸ ಮಾಡಿದ್ರಿ ಲಕ್ಷ್ಮೀಕಾಂತ್ ನೀವು? ಸರ್, ನಾನು ಅವತ್ತಿನ ದಿವಸ ಕಡಿಮೆ ವಿದ್ಯಾಭ್ಯಾಸ ಮಾಡಿದೆ ಸರ್. 5ರಿಂದ 6 ಹೋದೆ, ಅಷ್ಟರಲ್ಲೇ ನಮಗೆ ಹೆವಿ ಆಗೋಯ್ತು ಅದು. ಹಾಂ, ಹೆವಿ ಆಯಿತು ಅಂದರೆ ಕೃಷಿ ಕಡೆ? ಕೃಷಿ ಕಡೆ ನನಗೆ ತುಂಬ ಆಸಕ್ತಿ ಜಾಸ್ತಿ ಇತ್ತು. ಹಂಗಾಗಿ ಅದಷ್ಟರಲ್ಲಿ ನನಗೆ ಕೃಷಿ ಒಂದು ಕಡೆ ಆದರೆ ಒಂದು ಕಡೆ ಡ್ರೈವಿಂಗ್ ಅಂದರೆ ತುಂಬ ಖುಷಿ ನಾನು. ಓ ಹೌದಾ? ಟ್ರ್ಯಾಕ್ಟರ್ ಡ್ರೈವರ್ ಕೂಡ ವರ್ಕ್ ಮಾಡಿದ್ದೀನಿ, ನಮ್ಮದೇ ಸ್ವಂತ ಗಾಡಿನಲ್ಲಿ ಫೋರ್ಡ್ ಇದೆ. ಅದರಲ್ಲೂ ಕೂಡ ಒಂದು 25-26 ವರ್ಷ ನಾನು ಟ್ರ್ಯಾಕ್ಟರ್ ಡ್ರೈವಿಂಗ್ ಮಾಡಿದ್ದೀನಿ. ಒಳ್ಳೆ ಡ್ರೈವಿಂಗ್ ಕೂಡ ಕಲಿತು ವ್ಯವಸಾಯಕ್ಕೆ ನಾನು ತುಂಬ ಆಸಕ್ತಿಯಿಂದ ನಾನು ಬಂದೆ ಸರ್. ಆ ಕಾಲದಲ್ಲೇ ಟ್ರ್ಯಾಕ್ಟರ್ ಇಟ್ಟಿದ್ರು? ಹೌದು ಸರ್, ಹೌದು ಸರ್. 83 ಗಾಡಿ ಬಂದದ್ದು ನಮ್ಮದು. 83 ಗಾಡಿ ಬಂತು. ಈಗ ತಂದೆಯಿಂದ ಪಿತ್ರಾರ್ಜಿತವಾಗಿ ನಿಮಗೆ ಬಂದಿರುವಂತಹ ಒಂದು 2 ಎಕರೆ 20 ಗುಂಟೆ ಪ್ರದೇಶದಲ್ಲಿ ಕಬ್ಬನ್ನ ಬೆಳೀತಾ ಇದ್ದೀರಿ, ಅಡಿಕೆ ತೆಂಗು ಹಾಗೇನೆ ಹಣ್ಣಿನ ಮರಗಳಿದೆ, ಮಲ್ನಾಡ್ ಗಿಡ್ಡ ಹಸು ಪಾಲನೆ ಮಾಡ್ತಾ ಇದ್ದೀರಿ, ಶ್ರೀಗಂಧದ ಮರಗಳು ತೇಗದ ಮರಗಳನ್ನೆಲ್ಲ ಹಾಕಿದಿರಿ. ಏನ್ ಅನ್ಸುತ್ತೆ ಇಷ್ಟು ವರ್ಷ ಕೃಷಿ ಮಾಡ್ಕೊಂಡು ಬಂದೆ ನಿಮಗೆ? ಸರ್, ನಮಗೆ ಕೃಷಿ ಕಂಡ್ರೆ ಖುಷಿ. ಯಾಕೆಂತಂದ್ರೆ ಇದರಲ್ಲಿ ಯಾವುದೇ ತರದ ಇದಿಲ್ಲ, ನಮ್ಮ ಆಡಂಬರದಂತೆ ವರ್ಕ್ ಮಾಡಿ ಆನಂದವಾಗಿ ಬೆಳೆದು ಸಂಪಾದನೆ ಮಾಡ್ಬೋದು, ಏನು ತೊಂದರೆ ಏನಿಲ್ಲ. ಈಗ ನೀವು ಸಂಪಾದನೆ ಮಾಡಿದ್ದು ಟ್ರ್ಯಾಕ್ಟರ್ ಜಾಸ್ತಿನೋ ಅಥವಾ ಕೃಷಿ ಮಾಡಿ ಜಾಸ್ತಿನೋ? ಸರ್, ಟ್ರ್ಯಾಕ್ಟರ್ಲ್ಲಿ ಮಾಡಿದ್ದೀವಿ ಅಂದ್ರೆ ಅದರಲ್ಲಿ ನಾವು ಶ್ರಮ ಪಟ್ಟು ನಮ್ಮ ಜಮೀನುಗಳೆಲ್ಲ ಲೆವೆಲ್ ಮಾಡ್ಕೊಂಡಿದ್ದೀವಿ, ನಮ್ಗಾಗೂ ಕೆಲಸ ಎಲ್ಲ ಮಾಡ್ಕೊಂಡಿದ್ದೀವಿ. ಇಲ್ಲ ಅಂತಲ್ಲ, ಅಂದರೆ ಇವಾಗ ನಾವು ಇದು ಕೃಷಿನಲ್ಲಿ ತುಂಬ ತುಂಬ ಆಸಕ್ತಿ ಜಾಸ್ತಿ ಇದೆ. ಹಂಗಾಗಿ ಈಗ ಎಷ್ಟು ವರ್ಷ ಕಬ್ಬು ಬೆಳೆದ್ರಿ ನೀವು? ಸರ್, ನಾವು ಡಿವೈಡ್ ಆದಮೇಲೆ ಅಂದರೆ ಮೊದಲು ಅಣ್ಣಂದಿರೆಲ್ಲ ಮಾಡ್ತಾಯಿದ್ರು, ಆಮೇಲೆ ನಾವು ಅಂದರೆ 2004 ನಾವು ಡಿವೈಡ್ ಆದದ್ದು. ಹಂಗಾಗಿ ಅಲ್ಲಿಂದ ಈಚೆಗೆ ನಾನು ಮತ್ತೆ ಕಬ್ಬು ಕಮೆನ್ಸ್ ಮಾಡಿದೆ. ಕಬ್ಬು ಕಮೆನ್ಸ್ ಮಾಡಿ ನಮ್ಗೆ ಆಗ ಸ್ವಲ್ಪ ವ್ಯವಸಾಯದಲ್ಲಿ ಇದು ಕಡಿಮೆ ಇತ್ತು ನನಗೆ, ಈಗ ಟ್ರ್ಯಾಕ್ಟರ್ದೇ ಜಾಸ್ತಿ ನನಗೆ ಆ ಕಡೆ ಗಮನ ಆಯ್ತು. ಒಳ್ಳೆ ಕಾಸು ಬತ್ತಾಯ್ತು. ಹೌದು ಹೌದು ಹೌದು, ಕಾಸು ಬತ್ತಾಯ್ತು ಇಲ್ಲ ಅಂತಲ್ಲ. ಹಂಗಾಗಿ ತಿರ್ಗ ಮತ್ತೆ ನಾನು ವ್ಯವಸಾಯಕ್ಕೆ ಬಂದೆ. ವ್ಯವಸಾಯಕ್ಕೆ ಬಂದರೆ ನನ್ನ ಕಬ್ಬು ಆಗ್ತೆ. ಆ ಟೈಮಲ್ಲಿ ನಮಗೆ ಸ್ವಾಮಿಗೌಡರು ಅಂತ ನಮ್ಮ VC ಫಾರ್ಮ್ನಲ್ಲಿದ್ದರು, 517 ಕಬ್ಬು ಅಂತೇಳಿ ನಾನು ತಗೊಂಡ್ಬಂದೆ. ನಾನು ಮೊದಲು ನನ್ನ ಗದ್ದೆಗೆ ನಾಟಿ ಮಾಡಬೇಕಾದ್ರೆ ಕೆಲವಾರು ಜನ ಕವಲಿ, ನಮ್ಮದು ಕಾಲುವೆ ಪಕ್ಕ ಜಮೀನು ನಂದು, ಅವರು ಕೂಡ ಹೋಗಿ ಬರೋರೆಲ್ಲ ಇವೋ ಇದನ್ನು ತಗೊಂಡೋಗಿ VC ಫಾರ್ಮ್ ನಿನ್ನೆ ತಗೊಂಡು ಇಟ್ಟವನು ಕಣಪ್ಪ, ಇದು ಯಾವ ಕಬ್ಬು ಹಂಗೆ ಹಿಂಗೆ ಅಂದ್ಕೊಂಡು ಜನ ಎಲ್ಲ ನನ್ನ ಸ್ವಲ್ಪ ಇದು ಅಳಾಡ್ತಾ ಇದು ಮಾಡ್ತಾಯಿದ್ರು. ಎಷ್ಟು ಇಳುವರಿ ಬಂತು ಸರ್? ನನಗೆ 90 ಟನ್ ಬತ್ತು. ಆಮೇಲೆ ನಾನು ಇನ್ನೊಂದು ಕೆಲಸ ಏನು ಮಾಡ್ತಿದ್ದೆ ಅಂತಂದ್ರೆ ತರಕ್ಕೆ ಬೆಂಕಿ ಹಾಕ್ತಿರ್ಲಿಲ್ಲ, ಬೆಂಕಿ ಹಾಕ್ಬಾರ್ದು. ಎಷ್ಟು ಕೂಳೆ ಮಾಡಿದ್ರಿ ಅದು? ಸರ್, ನಾನು 6 ಕೂಳೆ ಬೆಳೆದೆ. ಯಾಕೆ ತರಕ್ಕೆ ಬೆಂಕಿ ಹಾಕ್ತಾನೆ, ಮಾಮೂಲಿ ಮೇಲ್ಗೊಬ್ಬರ ಸ್ವಲ್ಪ ಸ್ವಲ್ಪ ಕೊಟ್ಕೊಂಡು ಅವರು ಅದು ಕೂಡ ಹೇಳಿದ್ರು ನನಗೆ ಸ್ವಾಮಿಗೌಡರು, ಈಗಲೂ ಕೂಡ ನನಗೆ ಸಂಪರ್ಕದಲ್ಲಿ ಅವರೇ, ಇದು ನೀನೇನು ಹಾಕ್ಬಿಡಿ, ಉಪ್ಪು ಮತ್ತು ಅದೇ ಬಳಗೊಳ ಪೊಟಾಸು ಬೂದಿ ಇವು 3 ಹಾಕಿ ಲಕ್ಷ್ಮೀಕಾಂತ್ ಇನ್ನೇನು ಹಾಕೋಕೋಬೇಡಿ, ಬೇರೆಯವರು ಅತ್ತಕ್ಕೊಂಬಂದು ಹಾಕ್ತಾರೆ ಇತ್ತಕ್ಕೊಂಬಂದು ಹಾಕ್ತಾರೆ, ಇಲ್ಲ ಅದಾಕಿ ಇದಾಕಿ ಅಂತ ಹೇಳ್ತಾರೆ ನಮಗೆ, ಯಾವುದೋ ತಲೆಗೊಳ್ಬೇಡಿ ಈ ಥರ ಮಾಡಿ ಅಂತೇಳಿ ಅವ್ರು ನನಗೆ ಅನುಭವ ಕೊಟ್ಟರು ನಮ್ಮ ಸ್ವಾಮಿಗೌಡರು ಕೃಷಿ ಕಡೆಯಿಂದ. ಆಮೇಲೆ ಯಾಕೆ ನೀವು ಕಬ್ಬನ್ ಬಿಟ್ಬಿಟ್ಟು ಆ ಜಾಗಕ್ಕೆ ಈಗ ಅಡಿಕೆ ಹಾಕ್ಸ್ಬಿಟ್ರಲ್ಲ? ಸರ್, ಈಗ ಅಂತಂದರೆ ಲೇಬರ್ಸು ಪ್ರಾಬ್ಲಮ್ಮು ಇದೆ, ತುಂಬ ಪ್ರಾಬ್ಲಮ್ಮು ಇದೆ. ಆಮೇಲೆ ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳುಗಳು ಇದು ಕಬ್ಬನ್ ಬೇಸಾಯ ಮಾಡಬೇಕಾದ್ರೆ ಅವ್ರು ಯಾರೂ ಇಲ್ಲ, ನಮ್ಮ ಅವರೇ ಇಲ್ಲ ಅಂತಲ್ಲ ಅಂದರೆ ಅವರು ವಿದ್ಯಾಭ್ಯಾಸ ಮಾಡ್ಕೊಂಡು ಬೇರೆ ಬೇರೆ ಉದ್ಯಮದಲ್ಲಿ ಅವರೇ, ಈಗ ಅದನ್ನು ಮತ್ತೆ ನಾವು ಮಾಡಿಸೋಕ್ಕಾಗೋದಿಲ್ಲ ಮತ್ತೆ. ಆಮೇಲೆ ಈಗಿನಿಂದ ನಾವು ಅಡಿಕೆ ತೋಟ ಆಯ್ಕೆ ಮಾಡಿ ಸ್ವಲ್ಪ ಬೆಳವಣಿಗೆ ಬರ್ಸಿದ್ರೆ ಮುಂದೆ ನಮಗೆ ನಮ್ಮ ಮಕ್ಕಳಿಗೆಲ್ಲ ಅನುಕೂಲತೆ ಆಯ್ತದೆ ಅನ್ನೋ ಭಾವನೆಗೋಸ್ಕರವಾಗಿ ಮಾಡಿಸಿದ್ದೀನಿ ಸರ್. ಈಗ ನಿಮ್ಮ ಭೂಮಿಗೆ ಬಂದರೆ ನಾವು ಏನೆಲ್ಲವನ್ನ ನೋಡ್ಬೋದು? ನಾನಂತೂ ಹೇಳಿದೆ, ಒಂದು ಪಟ್ಟಿ ಹೇಳಿದೆ. ಹೌದು, ಆದರೂ ಏನೆಲ್ಲ ನೋಡ್ಬೋದು ನೀವೇ ಹೇಳಿ, ಒಂದು ಚಿತ್ರಣ ಕೊಡಿ. ಸರ್, ಈಗ ಮನೆ ಹತ್ರ ಬಂದರೆ ಗಂಧ ಹಾಕಿದ್ದೀನಿ, 100-125 ಗಂಧ ಇದೆ. ಮತ್ತು ತ್ಯಾಗದ ಗಿಡ ಹಾಕಿದ್ದೀನಿ, ಸೀಪೆ ಹಾಕಿದ್ದೀನಿ, ಬಾಳೆ ಒಂದೆರಡು ಗಿಡ, ಇದು ಸೇಬು ಕೂಡ ನಾಟಿ ಮಾಡಿದ್ದೀನಿ, ಬಟರ್ ಫ್ರೂಟ್ ಅನ್ನೋದು ಒಂದು 5 ಗಿಡ ಹಾಕಿದ್ದೀನಿ. ಆಮೇಲೆ ಮತ್ತೆ ಬಂದು ವಾಟ್ರಫಾಲ್ ಅನ್ನೋದು 2 ಗಿಡ ಹಾಕಿದ್ದೀನಿ. ಜಮ್ನೇರ್ಲೆ ಬಂದು ಒಂದು 4 ಗಿಡ ಹಾಕಿದ್ದೀನಿ. ಎಲ್ಲ ವಿಶೇಷವಾದಂಥ ಗಿಡನೇ ತಗೊಬಂದು ಹಾಕಿದ್ದೀನಿ. ತೋಟಗಾರಿಕೆ ಬೆಳೆಗಳನ್ನು ಜಾಸ್ತಿ ಮಾಡ್ತಾ ಇದ್ದೀನಿ ಸರ್. ಮಾಡ್ತಾ ಅಡಿಕೆ ಎಲ್ಲ ಎಲ್ಲಿಂದ ತಂದ್ರಿ ಸರ್? ಅಡಿಕೆ ಬಂದು ನಾನು ಬೀಜ ತಗೊಂಡ್ಬಂದೆ, ಅಲ್ಲಿ ತಗೊಂಡ್ಬಂದು ನಾನೇ ಸ್ವಂತವಾಗಿ ನಾನು ಕೃಷಿ ಮಾಡಬೇಕು, ಅದನ್ನು ನರ್ಸರಿ ಮಾಡಬೇಕು ಅಂತೇಳಿ ಹೊಳೆ ನರಸೀಪುರದಿಂದ ಬೀಜ ತಂದುಕೊಟ್ಟ ನನ್ನ ಮಗ. ಆಮೇಲೆ ಮತ್ತೆ ತಿಪ್ಟೂರಿನಿಂದ ನನಗೆ ಯಾರೋ ಒಬ್ಬರು ಸ್ನೇಹಿತ ಇದ್ದರು, ಅವರು ಈ ಥರ ನರ್ಸರಿ ಮಾಡಿ ನೀವು ನೇರವಾಗಿ ಭೂಮಿಗೆ ಹಾಕೋಕೆ ಹೋಗ್ಬಿಡಿ, ಕವರ್ಗೆ ಮಾಡಿ ನೇರವಾಗಿ ಮಾಡಿ ಅಂತೇಳಿ ಶಿವಲಿಂಗ ಅಂತೇಳಿ ಮಧುಗಿರಿಯವರವರು ಅವರು ನನಗೆ ಮಾಹಿತಿ ಕೊಟ್ಟರು. ಹಂಗಾಗಿ ನಾನು ಅದೇ ರೀತಿಯಲ್ಲಿ ಗೊಬ್ಬರ ಮಣ್ಣು ಎರಡು ಮಿಕ್ಸ್ ಮಾಡಿ ಕವರ್ ಮಾಡಿ ಅದನ್ನು ನರ್ಸರಿ ಮಾಡಿ ಸುಮಾರು 1 ವರ್ಷದ ಮೇಲೆ 6 ತಿಂಗಳು ನನ್ನ ಹತ್ರ ಹಂಗೆ ಸುಮ್ಮನೆ ಬೇಸಿಗೆ ಬಿಸಿಲಿನಲ್ಲಿ ಒಣಗಿಸಿ ಅದನ್ನು ಈ ಥರ ಮಾಡಬೇಕು ಅಂತ ನಮಗೆ ಶಿವಲಿಂಗೇಗೌಡರು ಹೇಳಿದರು. ಹಂಗಾಗಿ ನಾನು ಅದೇ ರೀತಿ ಮಾಡ್ಕೊಂಡು ಇವಾಗ ನಾನು ನಾಟಿ ಮಾಡಿದ್ದೀನಿ, ತುಂಬ ಚೆನ್ನಾಗಿದೆ. ಅಂದರೆ ಈಗ 2 ತಿಂಗಳಾಯಿತು ನಾನು ನಾಟಿ ಮಾಡಿ. ಈಗ ತೆಂಗು ಏನು ಇಳುವರಿ ಬರುತ್ತೆ? ಸರ್, ತೆಂಗು ಮಾಮೂಲಿ ಬರ್ತಾ ಇದ್ದೆ. ನಿಮ್ಮ ತಂದೆ ಹಾಕಿದ ಮರಗಳ? ಇಲ್ಲ ಸರ್, ಅದು ಕೂಡ ನಾನೇ ಸ್ವಂತ ಎಳಿಸಿದ್ದೆ ತೆಂಗಿನ ಮರನೂ ಕೂಡ. ಅದರಲ್ಲೂ ಒಳ್ಳೆ ಫಲ ಬಿಡುತ್ತೆ ಸರ್. ಅದನ್ನ ಇವತ್ತು ಮರ ತೋರ್ಬೇಕಾದ್ರೆ ಹಿಂಸೆ ಇದೆ, ಅದನ್ನ ತಗೊಂಬಂದು ಹಾಕ್ಬೇಕಾದ್ರು ಲೇಬರ್ಸ್ ಪ್ರಾಬ್ಲಮ್ ಇದೆ. ಹಂಗಾಗಿ ನಾವೇನ್ ಮಾಡ್ತೀವಿ ಅಂತಂದ್ರೆ ಒಂದೊಂದ್ಸಾರಿ ಎಳ್ನೀರ್ಗೆ ಕೊಟ್ಬಿಡ್ತೀವಿ, ಆತರ ಮಾಡ್ತೀವಿ ಸರ್. ಈಗಲೂ ಕಬ್ಬನ್ನು ಬೆಳಿತೀರಿ? ಸ್ವಲ್ಪ ಕಬ್ಬು ಸ್ವಲ್ಪ ಭಾಗ ಮಾತ್ರ ಬೆಳಿತೀನಿ. ಅದನ್ನೇನು ಮಾಡ್ತೀರಿ ಸರ್? ಅದನ್ನು ಮಾಮೂಲಿ ಇದು ಗಾಣದವ್ರು ಇರ್ತಾರೆ ಆಲೆಮನೆಯವರು, ಅವ್ರಿಗೆ ಕೊಟ್ಬಿಡ್ತೀನಿ. ಮೊದಲಿಗೆ ನಮ್ಮದು ಕೂಡ ಆಲೆಮನೆ ಇತ್ತು, ಇದ್ರೆ ಲೇಬರ್ಸು ಸಿಕ್ಕಾಪಟ್ಟೆ ಹಿಂಸೆ ಕೊಟ್ಬಿಟ್ರು. ಅದಕ್ಕೆ ಬೇಡಪ್ಪ ನಮಗೆ ಆಲೆಮನೆ ಸವಸನೆ ಬೇಡ ಅಂತೇಳಿ ಆವಾಗ ನಾನು ತೋಟ ಮಾಡಬೇಕು ಅಂತೇಳಿ ತುಂಬ ಆಸಕ್ತಿ ಇತ್ತು. ತೋಟ ಮಾಡಿದ್ದೀನಿ, ಆಲೆಮನೆ ಎಲ್ಲ ತೆಗಿಸಾಕ್ಬಿಟ್ಟಿದ್ದೀನಿ ಸರ್. ಆತರ ಮಾಡ್ಕೊಂಡ್ರೆ ಖುಷಿ ಇದೆ. ತುಂಬಾ ತುಂಬಾ ಖುಷಿ ಇದೆ ಸರ್. ಈಗ ನಿಮ್ ತಮ್ಮ ಹೌದು ಕೆಎಸ್ ಬೋರೇಗೌಡ ಮಾತಾಡ್ಸೋಣ. ಬೋರೇಗೌಡ, ನೀವು ಕೃಷಿಯನ್ನ ನಂಬಿ ಜೀವನ ಮಾಡ್ತಾ ಇದ್ದೀರಿ, ನಿಮ್ಮ ವೃತ್ತಿಗಿಂತ ಪ್ರವೃತ್ತಿಗಳು ಜಾಸ್ತಿ ಇವೆ ಅಲ್ವಾ? ಇದೆ ಇದೆ ಸರ್. ಒಬ್ಬ ಕಲಾವಿದ ನೀವು, ಫೋಟೋಗ್ರಫಿ ಮಾಡ್ತೀರಿ, ಹಾಡು ಹೇಳ್ತೀರಿ, ಮಿಮಿಕ್ರಿ ಮಾಡ್ತೀರಿ, ಇದೆಲ್ಲ ಮಾಡಿ ಮತ್ತೆ ಕೃಷಿಗೆ ಎಲ್ಲ ಟೈಮ್ ಉಳಿಯುತ್ತೆ? ಇಲ್ಲ ಸರ್, ನನಗೆ ರೆಗ್ಯುಲರ್ ಕಾರ್ಯಕ್ರಮಕ್ಕೇನು ಹೋಗಲ್ಲ. ನಾನು ನನ್ನ ಹತ್ರ ಬಂದವ ನಾನು ಯಾವುದೂ ಇಲ್ಲ ಅಂತ ಕಳಿಸಿಲ್ಲ. ಅದು ಕಡಿಮೆ ಆದರೂ ಪರವಾಗಿಲ್ಲ, ಮಾಡ್ತಾ ಇದ್ದೀನಿ ಸರ್. ಏನಕ್ಕೆ ಅಂತಂದರೆ ಅಲ್ಲಿ ಸಾಕಷ್ಟು ಕಲಾವಿದರು ಅವರೇ ಅಲ್ಲಿ, ನನಗೆ ವ್ಯವಸಾಯದ ಜೊತೆಗೆ ಅದೊಂದು ಇರಲಿ ಅಂತೇಳಿ ಮಾಡ್ಕೊಡೋಕ್ಕೆ. ನಾನು ಪಿ ಯು ಸಿಯಿಂದ ನಾನು ಓದೋ ಜೀವನದಿಂದ ಈಗ ಸ್ವಲ್ಪ ಕಲೆಗೆ ಸಾಕಷ್ಟು ಒಲವು ಜಾಸ್ತಿ. ಹಾಗೆ ನಾಟಕಗಳು ಅಲ್ಲಿ ಇಲ್ಲಿ ನೋಡ್ಕೊಂಡು ಮಾಡ್ಕೊಂಡೆಲ್ಲ ಬದ್ತಾ ಇದ್ದೀನಿ. ಸಾಮಾಜಿಕ ನಾಟಕಗಳು, ಪೌರಾಣಿಕ ಎಲ್ಲ ಮಾಡಿಕೊಂಡು ಈಗ ಎಲ್ಲ ಮಾಡ್ತವ್ರು. ಯಾಕೆ ನಾನು ಮಾಡಬಾರ್ದಪ್ಪ ಅಂದ್ಬಿಟ್ಟು ಈಗ ಜಾನಪದ ಗೀತೆ ಭಕ್ತಿ ಗೀತೆ ಆಡ್ಕೊಂಡು ಅಲ್ಲಿ ಸಿನಿಮಾದಲ್ಲೂ ನಟನೆ ಮಾಡಿದ್ರಂತ? ಹೌದು ಸರ್, ದರ್ಬಾರ್ ಅನ್ನೋ ಸಿನಿಮಾದಲ್ಲಿ ಬಿ ಮನೋಹರ ಕಲೆಗಾರರು ಸರ್ ಅವರು ನಿರ್ದೇಶನದಲ್ಲಿ ಮಾಡ್ತಾ ಇದ್ದೀನಿ ಸರ್. ಮುಗಿತು, ಶೂಟಿಂಗ್ ಮುಗಿತು, ಡಬ್ಬಿಂಗ್ ಎಲ್ಲ ಮುಗಿತು ಸರ್. ನೆಕ್ಸ್ಟ್ ಮಂತ್ ರಿಲೀಸ್ ಆಗೋ ಸಾಧ್ಯತೆಗಳಿದ್ದಾವೆ ಸರ್. ಅಂದ್ರೆ ಕೃಷಿನೂ ಸಹ ನಿಮ್ಮ ಬದುಕಿಗೆ ಬೇಕು ಅಂತ ಇಟ್ಕೊಂಡಿದ್ದೀರಾ ನೀವು? ಹೌದು ಹೌದು ಸರ್, ಹೌದು ಸರ್. ಕೃಷಿ ಇಲ್ಲ ಅಂದ್ರೆ ನಿಮ್ಮ ಕೃಷಿ ಭೂಮಿಯಲ್ಲಿ ಏನೆಲ್ಲ ಬೆಳೆ ನೋಡ್ಬೋದು ನಾವು ಸರ್? ನೀವು ಬಂದರೆ ರಾಗಿ ಇತ್ತು ಸರ್, ಮೊನ್ನೆ ಕಟಾವು ಮಾಡಿ ಒಕ್ಕಣೆ ಮಾಡಿದ್ದೀವಿ. ಈಗ ಕಬ್ಬಿದೆ ಸರ್, ಕಬ್ಬಿದೆ. ನನಗೊಂದು 30-40 ತೆಂಗಿನ ಸಸಿ ಇದ್ದಾವೆ. ನಮ್ಮ ಕಬ್ಬನ ಬೆಳೆ ಇರೋ ವರ್ಷಕ್ಕೊಂದ್ಸತಿ ನಮ್ಮ ಬೆಳೆ ಅದು. ಈಗ ನಮ್ಮ ಜೀವನಕ್ಕೆ ತೆಂಗಿನ ಸಸಿನೇ ನಮ್ಗೆ ಆಧಾರ. ಈಗ ಅದು ನಮ್ಮ 2 ತಿಂಗಳು ಸರಿ ಎಳ್ಳೀರು ಕೂದ್ರೆ ನಮ್ಗೆ ಅದೊಂದು 12-13 ಸಾವಿರ ದುಡ್ಡು ಬರುತ್ತೆ. ಅದು ನಮ್ಮ ಮನೆ ಖರ್ಚಿಗೆ ಅದಕ್ಕೆ ಅದಕ್ಕೆ ಸಾಕಾಗುತ್ತೆ. ಜೊತೆಗೆ ನನ್ನ ಕಲೆದು ಅದು ಇದು ಸ್ವಲ್ಪ ಹಂಗೆ ಮೇಂಟೈನ್ ಆಗ್ತಾ ಇದೆ. ಹಾಗಾಗಿ ಸಣ್ಣ ಜಮೀನ್ದಾರು, ಅದು ಬಿಟ್ಟರೆ ನೀನು ನಮ್ಗೆ ಆಧಾರ ಇಲ್ಲ. ಆದರೂ ಕೊನೆ ಮಗ ಪ್ರೀತಿ ಜಾಸ್ತಿ. ಹೌದು ಹೌದು ಸರ್, ಅದರಲ್ಲಿ 2 ಮಾತಿಲ್ಲ ಸರ್. ಈಗ ಒಂದೇನು ಒಂದು ಹಾಡು ಹೇಳ್ತೀರಾ ಸರ್? ಖಂಡಿತ ಸರ್. ಒಂದು ಮಲೆಮಾದೇಶನ ಕುರಿತಾದ ಒಂದು ಗೀತೆಯನ್ನು ಹಾಡ್ತಾ ಇದ್ದೇನೆ. ನಿನ್ನ ನೆನೆದ ಜೀವನ ಆಯಿತಲ್ಲ ಪಾವನ, ನಿನ್ನ ನೆನೆದ ಜೀವನ ಆಯಿತಲ್ಲ ಪಾವನ, ನಂಬಿ ಕೂಗಿದೆ ಮಹಾದೇವ ಬಂದು ನೀಡಿದೆ ಭಾಗ್ಯವ, ನಂಬಿ ಕೂಗಿದೆ ಮಹಾದೇವ ಬಂದು ನೀಡಿದೆ ಭಾಗ್ಯವ, ನಿನ್ನ ನೆನೆದ ಜೀವನ ಆಯಿತಲ್ಲ ಪಾವನ. ಕಾಣದೆ ಎಲ್ಲೋ ನೀ ಕುಳಿತಿಲ್ಲ, ನಂಬಿದ ಮನದಲ್ಲಿ ತುಂಬಿರುವೆ. ಕಾಣದೆ ಎಲ್ಲೋ ನೀ ಕುಳಿತಿಲ್ಲ, ನಂಬಿದ ಮನದಲ್ಲಿ ತುಂಬಿರುವೆ. ಮಾದೇವ ಮಾದೇವ ಎಂದ ನನಗೆ ಸಕಲ ಭಾಗ್ಯವ ನೀಡಿರುವೆ. ಬಾಳಿಗೊಡೆಯ ಭಾಗ್ಯಕ್ಕೆ ಒಡೆಯ, ಬಾಳಿಗೊಡೆಯ ಭಾಗ್ಯಕ್ಕೆ ಒಡೆಯ, ನೀನೆ ತಾನೇ ಮಾದೇವ, ನೀನೆ ತಾನೇ ಮಾದೇವ. ನಿನ್ನ ನೆನೆದ ಜೀವನ ಆಯಿತಲ್ಲ ಪಾವನ. ಯಾವ ಜನ್ಮದ ಪುಣ್ಯದ ಫಲವೋ ಸೇವೆಯ ಭಾಗ್ಯವ ನೀಡಿರುವೆ. ಯಾವ ಜನ್ಮದ ಪುಣ್ಯದ ಫಲವೋ ಸೇವೆಯ ಭಾಗ್ಯವ ನೀಡಿರುವೆ. ಹಸಿರು ನೀನೆ, ಉಸಿರು ನೀನೆ, ಬಾಳಿನಾಸರೆ ನೀನಯ್ಯ. ನಿನ್ನಯ ರೂಪ ತೋರಿಸುದೇವ, ನಿನ್ನಯ ರೂಪ ತೋರಿಸುದೇವ, ಕಂಡು ನಾಧನ್ಯನಾಗುವೆ, ಕಂಡು ನಾಧನ್ಯನಾಗುವೆ. ನಿನ್ನ ನೆನೆದ ಜೀವನ ಆಯಿತಲ್ಲ ಪಾವನ. ಎಲ್ಲವ ನೀಡಿದ ತಂದೆ ನೀನು, ನಿನಗೆ ನೀಡಲೇ ನಾನು. ಎಲ್ಲವ ನೀಡಿದ ತಂದೆ ನೀನು, ನಿನಗೆ ನೀಡಲಿ ಏನನು. ಭಾಗ್ಯ ನಿಧಿಯೇ ಬಾಳ ಸಿರಿಯೇ, ಬಾಳ ಬೆಳಗುವ ದೀವಿಗೆಯೇ. ನಂಬಿದ ಮನೆಯ ನಂದಾದೀಪ, ನಂಬಿದ ಮನೆಯ ನಂದಾದೀಪ, ನೀನೆ ತಾನೇ ಮಾದೇವ, ನೀನೆ ತಾನೇ ಮಾದೇವ. ನಿನ್ನ ನೆನೆದ ಜೀವನ ಆಯಿತಲ್ಲ ಪಾವನ, ನಂಬಿಕೂಗಿದೆ ಮಹಾದೇವ, ಬಂದು ನೀಡಿದೆ ಭಾಗ್ಯವ. ನಂಬಿಕೂಗಿದೆ ಮಹಾದೇವ, ಬಂದು ನೀಡಿದೆ ಭಾಗ್ಯವ. ನಿನ್ನ ನೆನೆದ ಜೀವನ ಆಯಿತಲ್ಲ ಪಾವನ, ನಿನ್ನ ನೆನೆದ ಜೀವನ ಆಯಿತಲ್ಲ ಪಾವನ. ಬೋರೇಗೌಡ್ರೆ ಸರ್, ನಮ್ಮ ಕಿವಿಗಳು ಪಾವ ಆಗ್ಬಿಟ್ವು, ಈಗ ಕಿವಿಗಳಿಗೆ ಪಾವನ ಆಗೋ ಹಂಗೆ ಅಷ್ಟು ಚೆನ್ನಾಗಿ ನೀವು ಹಾಡಿದ್ರಿ. ಹಾ ಸರ್, ನೀವೇನು ವಿದ್ಯಾಭ್ಯಾಸ ಮಾಡಿದ್ರಿ? ಸರ್, ನಾನು ಸೆಕೆಂಡ್ ಬಿ ಎ ಹೋದೆ, ಆಮೇಲೆ ಸ್ವಲ್ಪ ಸಮಸ್ಯೆ ಆಗ್ತು, ಒಂದು ಪಾಠ ಹೋಯ್ತು, ಬಿಟ್ಟೆ ಸರ್. ಆಮೇಲೆ ಪುನಃ ಊರಿಗೆ ಹೋಗ್ಬಿಟ್ರೆ ಕೃಷಿ ಮಾಡಿ? ಇಲ್ಲ ಸರ್, ನಾನು ನಮ್ಮಲ್ಲೇ ಸುಗರ್ ಫ್ಯಾಕ್ಟ್ರಿನಲ್ಲಿ ಟೆಂಡರ್ ಕೆಲಸ ಮಾಡ್ತಾ ಇದ್ದೆ. ನಮ್ಮದೇ ಟ್ರ್ಯಾಕ್ಟರ್ ಇರೋದ್ರಿಂದ ಆಗೆಲ್ಲ ಒಟ್ಟಿಗೆ ಇದ್ವಿ. ಆಗ ಮಡ್ಡಿ ಟೆಂಡರ್ ತೊಗೊಂಡು ಒಂದು 4-5 ಟ್ರ್ಯಾಕ್ಟರ್ನ ತೊಗೊಂಡು ಟೆಂಡರ್ ಕೆಲಸ ಮಾಡ್ತಾ ಇದ್ದೆ. ಆಮೇಲೆ ಒಂದಷ್ಟು ದಿವಸ ವೈರಪ್ಗಳಿಗೆಲ್ಲ ಗ್ರೀಸ್ ಹಾಕ್ಸೋದು, ಅದೆಲ್ಲ ಮಾಡ್ತಾ ಇದ್ದು. ಕೊನೆಗೆ ಅದು ನಿಂತೋಯ್ತು. ನಮಗೀಗ ಅದು ಕುಂಡಿ ಕಳ್ದಂಗೆ ಆಗೋದಾಗ ಬಿಟ್ಬಿಟ್ಟೆ ಸರ್. ನಾನು ಟ್ರ್ಯಾಕ್ಟರ್ ಓಡಿಸ್ತಾ ಇದ್ದೆ ಸರ್. ನಾನು 10 ವರ್ಷ ಟ್ರ್ಯಾಕ್ಟರ್ ಓಡಿಸ್ತಿದ್ದೆ ಸರ್. ಆಮೇಲೆ ಇರೋ ಕೃಷಿ ಭೂಮಿಗೆ ಕೃಷಿ ಮಾವು ಸರ್, ವ್ಯವಸಾಯ ಮಾಡ್ಕೊಂಡು ಮಧ್ಯ ಹಿಂಗೆ ಕಾರ್ಯಕ್ರಮಗಳು ಮಾಡಿಕೊಂಡು. ಕಾಸ್ಟ್ ಜಾಸ್ತಿ ಯಾವ್ದ್ರಲ್ಲಿ ಮಾಡ್ತೀರಿ ನೀವು, ಕೃಷಿನಲ್ಲೋ ಅಥವಾ ಈ ನಿಮ್ಮ ಪ್ರವೃತ್ತಿಯಿಂದ? ಸರ್, ನನಗೆ ಸದ್ಯಕ್ಕೆ ಅದು ವರ್ಷಕ್ಕೊಂದ್ಸರಿ, ಇದು ನನಗೆ ತಿಂಗಳಿಗೆ 2 ಕಾರ್ಯಕ್ರಮ ಆದರೆ ಸಾಕಾಗುತ್ತೆ ಸರ್. ನನಗೆ ಏನೋ ಕಾರ್ಯಕ್ರಮದ ಒಂದು 5,000 ಸಿಕ್ಕರೆ ಸಾಕು ಸರ್. ಹಂಗೆ ನನ್ನ ಮಗ ಈಗ SSLC SS ಗೌಡ ಅಂತೇಳಿ ಸರ್ ಡಿಸ್ಟಿಂಕ್ಷನಲ್ಲಿ ಪಾಸ್ ಆಗಿದ್ದಾನೆ. ಅಭಿನಂದನೆಗಳು. ಥ್ಯಾಂಕ್ ಯು ಸರ್. ಹಾಗಾಗಿ ಅವ್ರಿಗೆಲ್ಲ ಖರ್ಚು ವೆಚ್ಚಗಳೆಲ್ಲ ಮಾಡಬೇಕಲ್ಲ ಸರ್. ಈಗ ಸ್ವಲ್ಪ ಸ್ವಲ್ಪ ಸ್ವಲ್ಪ ಹಿಂಸೆನೇ ಈಗ. ಈಗ ಇರಲಿ, ಲಕ್ಷ್ಮೀಕಾಂತ್ ಅವರೇ, ಈಗ ನೀವು 5 ಜನ ಕೃಷಿಯನ್ನೇ ನಂಬಿ ಜೀವನ ಮಾಡ್ತಾ ಇದ್ದೀರಿ. ಮೊದಲು ಒಟ್ಟಾಗಿದ್ದರೆ ನಿಮ್ಮ ತಂದೆ, ಈಗ ನಿಮ್ಮ ನಿಮ್ಮ ಪಾಲಿಗೆ ಏನು ಬಂದಿದೆ ಅದನ್ನು ನೀವು ಸಂತೋಷದಿಂದ ಸ್ವೀಕರಿಸಿ ಎಲ್ಲ ಮಾಡ್ತಾ ಇದ್ದೀವಿ. ಒಟ್ಟು ಕೃಷಿ ಕುಟುಂಬ ಇದ್ರೆ ಹೌದು ಏನು ಅನುಕೂಲತೆಗಳಿರುತ್ತೆ ಸರ್? ಒಗ್ಗಟ್ಟನ ಬಲ ತುಂಬ ಇದೆ ಸರ್. ಒಗ್ಗಟ್ಟಿನಲ್ಲಿ ಇರುವಂತ ಬಲ ಆಮೇಲೆ ಇರುವುದಿಲ್ಲ. ಈಗ ನಮ್ಗೆ ಅವತ್ತೊಂದು ದಿವಸ ಯಾರು ಬೇಕಾದರೂ ಒಂದು ವಾರ ಅಲ್ಲ, ಒಂದು ತಿಂಗಳು ಬೇಕಾದರೂ ಹೊರಗಡೆ ಎಲ್ಲಾದರೂ ಹೋಗಿ ಬರ್ಬೋದಾಗಿತ್ತು. ಇವತ್ತು ಒಂದು ದಿವಸ ಅಲ್ಲ, ಒಂದು ಗಂಟೆ ಕೂಡ ಎವಿಡೆನ್ಸ್ ಆದರೆ ಅಲ್ಲಿ ಏನಾದರೂ ಒಂದು ನಡೆದಿರ್ತದೆ. ಆ ಥರ ಇರ್ತದೆ ಸರ್. ಈಗಲೂ ಅಕ್ಕಪಕ್ಕದಲ್ಲೇ ಇದ್ದೀರಿ? ಒಟ್ಟಿನಲ್ಲಿ ಎಲ್ಲ ಅಕ್ಕಪಕ್ಕದಲ್ಲೇ ಇದ್ದೀವಿ. ಯಾವುದೇ ಥರದ್ದು ಈಗಲೂ ಕೂಡ ಒಗ್ಗಟ್ಟಲ್ಲಿ ಹೆಂಗಿದ್ದು ಅದೇ ರೀತಿಲಿ ಇದ್ದೀವಿ. ಅವ್ರವ್ರ ಭಾಗದಲ್ಲೇ ಅವರವರು ವರ್ಕ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಒಬ್ಬರು ಇನ್ನೊಬ್ಬರಿಗೆ ಮಾತಿಗೆ ಸಿಗ್ತಾರೆ, ಸಲಹೆ ಸೂಚನೆಗಳು ಅವೆಲ್ಲ ಉಂಟು ಸರ್. ಅವೆಲ್ಲ ಇದೆ. ಯಾರೇ ಸಮಯ ಅವ್ರಿಗೆ ಗೊತ್ತಿಲ್ಲದಿದ್ರು ಈ ಥರ ಮಾಡೋ, ಈಗ ಈ ಟೈಮಲ್ಲಿ ಈ ಥರ ಮಾಡು ಅಂತ ಹೇಳಿ ಮಾಹಿತಿ ಅಣ್ದಿರು ಕೊಡ್ತಾರೆ. ಇಲ್ಲ ನಾವುಗಳು ಕೊಡ್ತೀವಿ, ಇಲ್ಲ ತಂದಿರು ನಮ್ಗಾದ್ರು ಕೊಡ್ತಾರೆ. ಆ ಥರದ ನಾವು ಹಂಚಿಕೊಂಡು ಹೋಯ್ತಾ ಇದ್ದೀವಿ ಸರ್. ಮಾನಸಿಕವಾಗಿ ಎಲ್ಲ ಒಟ್ಟಿಗೆ ಇದ್ದೀರಿ? ಹೌದು ಸರ್, ಅಲ್ವಾ? ಹೌದು ಸರ್. ಹೇಳಿ, ಈಗ ನಿಮ್ಮ ಭೂಮಿಯಲ್ಲಿ ನಿಮ್ ತಂದೆನೋ ಕೃಷಿ ಮಾಡ್ತಿದ್ರು, ಅದನ್ನ ನೋಡಿ ನೀವು ಕಲಿತ್ರಿ. ಮಧ್ಯ ನಿಮ್ಗೆ ಟ್ರ್ಯಾಕ್ಟರ್ ಓಡಿಸ್ಬೇಕು ಅನ್ನಿಸ್ತು, ಅದಕ್ಕೆ ಸ್ವಲ್ಪ ಗಮನ ಹೋಯ್ತು. ಈಗ ಕೃಷಿಯನ್ನೇ ನಂಬ್ತಿದ್ದೀರಿ? ಹೌದು. ಹಾಗೂ ಈಗೂ ಕೃಷಿ ಮಾಡುವಂತ ವಿಧಾನಗಳಲ್ಲಿ ಗೊಬ್ಬರ ಕೊಡು, ನೀರಿನ ನಿರ್ವಹಣೆ, ಏನ್ ಬದಲಾವಣೆಗಳಾಗಿದೆ ಸರ್? ಇವಾಗ ಅಂತಂದರೆ ಮೊದಲು ಒಂದು ರೀತಿಯಲ್ಲಿ ಮಾಮೂಲಿ ನಾವು ರಸಗೊಬ್ಬರ ಹಾಕ್ತಾಯಿದ್ದು. ಇವಾಗ ಗೊಬ್ಬರಕ್ಕೆ ಬಂದಾಗ ನಾವೊಂದೆರಡು ಮಲೆನಾಡು ಗಿಡ ಇಟ್ಟಿದ್ದೀನಿ. ತಗೊಂಡು ಬಂದಾಗ ಒಂದು ಗಿಡ ತಗೊಂಡು ಬಂದೆ, ಈಗ ಅದರಿಂದ 3 ಆಗಿದೆ ನನಗೆ. ಈಗ ಅದರ ಗೊಬ್ಬರನೇ ನಾನೇನು ಮಾಡ್ತೀನಿ ಅಂತಂದರೆ ಸ್ವಂತವಾಗಿ ಜೀವಾಮೃತ ಮಾಡಿ ಸ್ವಂತವಾಗಿ ನಾನೇ ಹೋಗಿ ಅದಕ್ಕೆ ಗಿಡಗಳಿಗೆ ಆಗಲಿ, ಭತ್ತನೇ ಆಗಲಿ, ಕಬ್ಬೇ ಆಗಲಿ, ಕಬ್ಬುಗಳಿಗೆ ಸಾಮಾನ್ಯವಾಗಿ ಹಾಕೋಕ್ಕಾಗಲಿಲ್ಲ. ಭತ್ತಕ್ಕಂತೂ ನಾವು ಕ್ಯಾನಲ್ ತೊಗೊಂಡೋಗಿ ಒಳಗೆಲ್ಲ ಒಂದಂಥವೆಲ್ಲ ಹಾಕ್ಬಿಟ್ರೆ ಭತ್ತ ಆರಾಮಾಗಿ ಬೆಳಿಬೋದು ಸರ್. ಅಂದರೆ ಅತಿಯಾದಂಥ ಹೆವಿ ಜಮೀನಿದ್ರೆ ಆಗೋದಿಲ್ಲ, ಕಡಿಮೆ ಜಮೀನಲ್ಲಿ ಭತ್ತನ ಜೀವಾಮೃತದಲ್ಲಿ ಆರಾಮಾಗಿ ಬೆಳಿಬೋದು. ಅದರಲ್ಲಿ ಏನಾಯ್ತು ಅಂತಂದರೆ ನಮ್ಮಲ್ಲಿ ಜನಗಳೇನು ಅಂತಂದರೆ ಉಪಯುಕ್ತಕ್ಕೆ ಕೊಡುವಂಥ ಪವರ್ ಇದರಲ್ಲಿ ಬಂದಿರೋದಿಲ್ಲ. ಸ್ವಲ್ಪ ನಿಧಾನದಲ್ಲಿ ಇದು ವರ್ಕ್ ಮಾಡ್ತದೆ. ತುಂಬವಾದಂಥ ಇದು ನಮ್ಮ ಜೀವನಕ್ಕೆ ಆಗಲಿ, ನಮ್ಮ ಇದಕ್ಕೆ ಆಗಲಿ, ಉಳಿತಾಯ ಯೋಜನೆಗೆ ಆಗಲಿ ಜೀವಾಮೃತ ಮಾಡೋದು ಸೂಕ್ತ ಅಂತ ನನಗನ್ನಿಸ್ತದೆ. ಜೀವಾಮೃತ ಹೆಂಗೆ ಮಾಡ್ತೀರ ನೀವು ಹೇಳಿ ವಿಧಾನ ಸರ್? ಜೀವಾಮೃತ ಅಂತಂದರೆ ನಾವೇನು ಮಾಡ್ತೀವಿ ಅಂತಂದರೆ 200 ಲೀಟ್ರ್ ಕ್ಯಾನ್ಗೆ ಒಂದು ಡ್ರಮ್ ಇದೆ, ಅದಕ್ಕೆ ತೊಪ್ಪೆ ಹಾಕ್ತೀವಿ. ಅದೇನು ಪ್ರಮಾಣ ಇಷ್ಟು ಅಷ್ಟು ಅಂತೇನಲ್ಲ, ಗಂಜಲ ಹಾಕ್ತೀವಿ. ಒಂದು ಕ್ಯಾನು ಗಂಜಾ ಅಂದರೆ 20 ಲೀಟ್ರ್ ಗಂಜಲ ಹಾಕ್ತೀವಿ. ಮತ್ತು 20 ಲೀಟ್ರ್ ಕ್ಯಾನಲ್ಲಿ ಆಲೆಮನೆ ಮಡ್ಡಿ ನಮ್ಮ ಹತ್ರ ಸಿಗುತ್ತೆ, ಅಕ್ಕಪಕ್ಕ ಗಾಣದಲ್ಲಿ ಸಿಗುತ್ತೆ. ಅದರಲ್ಲಿ ಒಂದು ಕ್ಯಾನ್ ಮಡ್ಡಿ ತಗೊಂಡ್ಬಂದು ಅದ್ರ ಜೊತೆಲಿ ಹಾಕ್ತೀವಿ. ಜೊತೆಲಿ ಹಾಕಿ ನೀರು ಮಿಕ್ಸ್ ಮಾಡಿ ಅದನ್ನು 15 ದಿವಸ ಅದಕ್ಕೆ ಕೊಳೆ ಹಾಕ್ತೀವಿ. ಕೊಳೆ ಹಾಕಿ ಅನಂತರ ಅದನ್ನು ತಗೊಂಡೋಗಿ ನೇರವಾಗಿ ನಾವು ಗಿಡಕ್ಕೆ ಆಗಲಿ ಇಲ್ಲ ಭತ್ತಕ್ಕೆ ಆಗಲಿ ನಾವು ನೇರವಾಗಿ ಹಾಕಿ ನಾವು ಬೆಳೆಸಾಯ ಮಾಡ್ತಾಯಿದ್ವಿ. ಒಂದು 2 ಸಾರಿ ಡ್ರಮ್ ಸೀಲ್ಡು ಕೂಡ ಮಾಡಿದ್ದೆ. ಬೀಜ ಇದು ಪೈರು ನಮ್ಗೆ ಹಾಕೋದು ಲೇಟ್ ಆಯಿತು, ಪೈರು ಸಿಗಲಿಲ್ಲ. ಹಂಗಾಗಿ ಯಾರೋ ನಮ್ಮ ಸಂಬಂಧಿಕರನ್ನ ಒಬ್ಬರನ್ನ ಕೇಳಿದಾಗ ಏನಿಲ್ಲಪ್ಪ ನೀವು ಇದನ್ನೇ ಮಾಡಿ ಡ್ರಮ್ ಸೀಲ್ಡ್ ಮಾಡಿ ಅಂತಂದರು. ನಾನು ಹಾಕಿ ಭತ್ತ ಹಾಕ್ದೆ ಆಮೇಲೆ ಕೂಡ ನಮ್ಮ ಅಕ್ಕಪಕ್ಕದ ಗದ್ದೆಯವರು ನಮ್ಮ ಅಣ್ಣವರು ಕೂಡ ಹೋಗಿ ನೋಡು ಕೆಲಸ ಇಲ್ದಾನೆ ಈ ಥರ ಮಾಡಿ ಈ ಥರ ಮಾಡೋನು ಇವನು ಉಟ್ಲಾಕಿ ನಾಟಿ ಮಾಡ್ಬೇಕಾಯ್ತದೆ ಅಂದ್ಬಿಟ್ಟು ಡ್ರಮ್ ಸೀಲ್ಡ್ ಮಾಡಿಬಿಟ್ಟು ಅವನಿಗೆ ಸಿಂಪಲ್ಲಾಗಿ ಆಯ್ತದೆ ಅಂದ್ಬಿಟ್ಟು ಅಂತ ಹೇಳ್ಕೊಂಡ್ರು. ಅವ್ರು ಹೇಳ್ತಕ್ಕಂಥ ನನ್ನ ಬೇಸಾಯ ಇದ್ದಲ್ಲ ಹಂಗೆ ಇತ್ತು, ಇದೇನಪ್ಪ ಇವ್ರು ಹೇಳ್ತಾ ಇರೋದು ಹಂಗೆ ಇದು ಆಯ್ತಾ ಇರೋದು ಇದೇ ಥರದಲ್ಲ ಅಂತ ತಿಳ್ಕೊಂಡಿದೆ. ಒಂದು 20 ದಿವಸ ಆದಮೇಲೆ ಸರ್ ಅದು ತುಂಬ ತುಂಬ ಡೆವಲಪ್ ಆಯಿತು. ಯಾರೋ ನಮ್ಮನ್ನು ನೋಡಿ ಅದನ್ನು ಗದ್ದೆ ನೋಡಿ ನಗಾಡ್ತಿದ್ರು, ತಿರ್ಗಾ ನೆಕ್ಸ್ಟ್ ಅವರೇ ಬಂದು ಗದ್ದೆನ ನೋಡಿ ತುಂಬ ಆನಂದವಾಗಿದೆ ಕಾರಣ ಇದೇ ಭತ್ತ ತಗೊಂಡೋಗಿ ನೀವು ಸಮಯ ವಿ ಸಿ ಪಾರಮ್ನವ್ರು ಬರೇಳಿದ್ರು ಅವ್ರು ಬಂದು ನೋಡಿ ತಗೊಂಡೋಗ್ತಾರೆ ಬಿತ್ತನೆಗೆ ಸೂಕ್ತವಾದಂಥ ಭತ್ತ ಬೆಳೆದಿದ್ರು ತುಂಬ ಚೆನ್ನಾಗಿದೆ ಅಂತಲೂ ಕೂಡ ಹೇಳಿದ್ರು. ನಾವು ಮನೆಗೆ ಬೇಕಾಗಿತ್ತು, ನಾನು ಯಾರಿಗೂ ಏನು ಕೊಡಲಿಲ್ಲ, ಜೀವಾಮೃತದಲ್ಲಿ ಬೆಳೆದಿದ್ದೀನಿ ಮನೆಗೆ ಯೂಸ್ ಮಾಡ್ಕೊಳ್ಳೋಣ ಅಂತೇಳಿ ನಾನು ಮಾಡ್ಕೊಂಡಿದ್ದೀನಿ ಸರ್. ಈಗಲೂ ನಿರಂತರವಾಗಿ ಭತ್ತ ಬೆಳಿತೀರಿ? ಭತ್ತ ಅಂತಂದರೆ ನಾವು ಒಂದು 4 ವರ್ಷಕ್ಕೆ ಒಂದು ಸಾರಿ ಸಾರ್ ಮಣ್ಣನ್ನು ಹಾಕೋದು. ಯಾವಾಗಲೂ ಮತ್ತೆ ಕಬ್ಬು ಹಾಕಿರ್ತೀನಿ. ಒಂದು ಬೆಳೆ ರಾಗಿ, ಒಂದು ಬೆಳೆ ಭತ್ತ ಬೆಳ್ಕೊಂಡ್ರೆ ಸರ್ ನಾವಿರೋರು ನಾವು 4 ಜನ, ನಮ್ಮ ಶ್ರೀಮತಿಯವರು ಲಕ್ಷ್ಮಿ ಅಂತೇಳಿ, ಮಗ ಬಂದು ಸಂಜು ಅಂತೇಳಿ, ಎರಡನೇ ಮಗ ಬಂದು ಸಚಿನ್ ಅಂತೇಳಿ. ಅವರುಗಳು ನಮ್ಮಲ್ಲಿ ಜಾಸ್ತಿ ನಮ್ಮ ಹತ್ರ ಇರುವುದಿಲ್ಲ, ಹೊರಗಡೆ ಅಲ್ಲಿ ಇಲ್ಲಿ ಇರ್ತಾರೆ. ನಾವು ಬೇಕಾಗೋ ನಾವಿಬ್ಬರು ಮಾತ್ರ. ಲೇಬರ್ಸ್ ಏನಾರ ಬಂದರೆ ಅವ್ರಿಗೊಂದು ಸ್ವಲ್ಪ ಊಟ ಹಾಕ್ಬೇಕು, ಊಟ ಹಾಕ್ತೀವೋ ಕೆಲವಿಂದ ಊಟದಕ್ಕಿಂತ ತೊಂದರೆ ಇಲ್ಲ. ಅಷ್ಟಕ್ಕೆ ನಮ್ಗೆ ಅದೇ ಭತ್ತ ಒಂದು 3-4 ವರ್ಷ ಭತ್ತ ಆಗುತ್ತೆ ಸರ್. ಅದು ರಾಗಿನೂ ಅಷ್ಟೇ, ಭತ್ತನೂ ಅಷ್ಟೇ. ಈಗ ಮತ್ತೆ ಕಬ್ಬಿದೆ, ಈಗ 1.5 ಎಕರೆ ಅಡಕೆ ಹಾಕಿದ್ದೀನಿ. ಅಡಕೆನಲ್ಲಿ ಅದಕ್ಕೂ ಕೂಡ ಅದು ಆಲೆ ಜೀವಾಮೃತ ಸ್ಟಾರ್ಟ್ ಮಾಡಿದ್ದೀನಿ. ಈಗ ಮೊನ್ನೆ ಎಲ್ಲ ಟ್ಯಾಕ್ಟರ್ನಲ್ಲೆಲ್ಲ ಉಳುಮೆ ಮಾಡಿಸ್ದೆ, 8 ಅಡಿ 9 ಅಡಿ ಅಳತೆನಲ್ಲಿ ನಾಟಿ ಮಾಡಿಸಿದ್ದೀನಿ. 1 ಎಕರೆಗೆ 1.5 ಎಕರೆಗೆ ಅದು ನಾನು ಪೈರು ಕೊಟ್ಟಿರೋದು ನೋಡಿದ್ರೆ ಒಂದು 850 ಗಿಡ ಏನೋ ತಗೊಂಡಿದೆ ಇದೇ ಪ್ರಮಾಣದಲ್ಲಿ. ಮಧ್ಯೆ 15 ಅಡಿ ಜಾಗನೂ ಕೂಡ ಬಿಟ್ಟಿದ್ದೀನಿ, ಜಾಗ ಗಾಡಿ ಪಾಡಿ ಓಡಾಡೋಕ್ಕೆ ಮಾಡೋಕ್ಕೆ ಬೇಕು ಅಂತೇಳಿ. ಯಾಕೆಂದರೆ ಓರೋಕ್ಕಾಗಲ್ಲ, ಕೆಳಗಡೆಯಿಂದ ಮೇಲಕ್ಕೆ ತರೋಕ್ಕಾಗಲ್ಲ, ಲೇಬರ್ಸು ಪ್ರಾಬ್ಲಮ್ಮು. ಹಂಗಾಗಿ ಟ್ಯಾಕ್ಟ್ರೇ ಆಗಲಿ ಇಲ್ಲ ನಾವು ಜೀವಾಮೃತ ತಗೊಂಡೋಗೋದೇ ಆಗಲಿ ನೇರವಾಗಿ ಟ್ಯಾಕ್ಟ್ರ ಇದು ಬೈಕ್ನೇ ಒಳಗಡೆ ತಗೊಂಡೋಗೋ ರೀತಿಯಲ್ಲಿ ಮಾಡ್ಕೊಂಡಿದ್ದೀನಿ. ಅದಕ್ಕೆ ನಾನು ಸ್ಪ್ರಿಂಕ್ಲೇರ್ನೂ ಕೂಡ ಅಳವಡಿಸಿದ್ದೀನಿ. ನಾನು ಸ್ಪ್ರಿಂಕ್ಲೇರ್ ಅಳವಡಿಸಿ ಅಂತಂದರೆ ಆಗಲೆ ಒಂದು 8 ವರ್ಷ ಆಯಿತು. ಅದರಲ್ಲೂ ಕೂಡ ನಾನು ಭತ್ತ ಕಬ್ಬು ಬೆಳೆದೆ, ಒಂದ್ಸಾರಿ ಶ್ರೀ ಪದ್ಧತಿ ಭತ್ತ ಬೆಳೆದೆ. ಅದಕ್ಕೂ ಕೂಡ ನನಗೆ ಕೃಷಿ ಇಲಾಖೆ ಕಡೆಯಿಂದ ನನಗೆ ಸಹಾಯಧನ ಕೊಟ್ಟರು. ಈಗ ಕಬ್ಬು ಅಂತಂದರೆ ಒಂದು 4 ಅಡಿ ಅಳತಕ್ಕೆ ಒಂದ್ಸಾರಿ ಇರ್ತದೆ ಮುರಿ ಕಟ್ಟೋ ತನಕ. ಮುರಿ ಕಟ್ಟಾಯಿತು ಅಂತಂದಮೇಲೆ 12 ಅಡಿ ಇನ್ನು 10 ಅಡಿ ಮೇಲಕ್ಕೆ ಹಾಕಿದ್ರೆ ಬೇರೆ ಇದಾಕಿದ್ರೆ ಒಟ್ಟು 12 ಅಡಿಗೆ ಅಂತರಕ್ಕೆ ಹೋಗಿ ನಿಂತ್ಕೋತದೆ. ತುಂಬ ಚೆನ್ನಾಗಿ ಕಬ್ಬು ಬೆಳವಣಿಗೆ ಬರ್ತದೆ, ತುಂಬ ಆನಂದವಾಗಿ ಬೆಳಿಬೋದು ಸರ್. ಅದು ಅಂದರೆ ಇರೋ ನಿಮ್ಮ 2 ಎಕರೆ ಪ್ರದೇಶ ಏನಿದೆ ಅದರಲ್ಲಿ ಸಮೃದ್ಧವಾಗಿ ಬೆಳೆ ಇರೋ ಥರ ನೀವು ಮಾಡ್ಕೊಂಡಿದ್ದೀರಿ. ಹೌದು ಸರ್, ಹೌದು ಸರ್, ಹೌದು ಸರ್. ಬೋರೇಗೌಡ್ರೆ, ಈಗ ನೀವು ವರ್ಷಕ್ಕೆ ಬೇಕಾಗಿರುವಂತಹ ರಾಗಿ ಬೆಳೆದಿದೆ ಅಂತ ಹೇಳಿದ್ರಿ, ಭತ್ತ ಬೆಳೆದೆ ಅಂತ ಹೇಳಿದ್ರಿ. ಹೌದು ಸರ್. ನೀವು ಲಕ್ಷ್ಮೀಕಾಂತ್ ಅವರಿಗಿಂತ ಚಿಕ್ಕವರು. ಹೌದೌದು ಸರ್. ಪಟ್ಟಣ ನೋಡಿರುವಂತವರು, ಬಿ ಎ ತನಕ ವಿದ್ಯಾಭ್ಯಾಸ ಮಾಡಿರೋ. ಹೌದೌದು ಸರ್. ಹೇಳಿ, ಕೃಷಿ ಹೆಂಗೆ ನಿಮ್ಮ ಬದುಕಿನಲ್ಲಿ ಪಾತ್ರ ವಹಿಸಿದೆ? ಸರ್, ಆ್ಯಕ್ಚುಲಿ ನನಗೆ ಕೃಷಿ ಬಗ್ಗೆ ಅಷ್ಟು ಐಡಿಯಾ ಇಲ್ಲ. ನನಗೆ ಡಿವೈಡ್ ಆದಮೇಲೆ ನಮ್ಮ ಹಿರಿಯಣ್ಣವರೇ ನೋಡ್ಕೋತಾ ಇದ್ರು. ಆಮೇಲೆ ತದನಂತರ ನಾನೇ ಮಾಡಬೇಕು ಅನ್ನಿಸ್ತು. ಆಮೇಲೆ ಮಾಡಿದ ಒಂದು 2 ವರ್ಷ ಸ್ವಲ್ಪ ಹಿಂಸೆ ಆಯಿತು, ಆಮೇಲೆ ನನಗೆ ಅದು ಅಡ್ಜಸ್ಟ್ ಆಯಿತು. ಹಾಗಾಗಿ ಮೊದಲ ಸರಿ ರಾಗಿ ಹಾಕಿದಾಗ ಅಂತ ಚೆನ್ನಾಗಿ ಬರಲಿಲ್ಲ, ಈ ಸರಿ ರಾಗಿ ಹಾಕಿದ್ದು ತುಂಬ ಚೆನ್ನಾಗಿತ್ತು, ಮಳೆ ಬಂದು ಹೋಗ್ಬಿಡ್ತು. ಹಾಗಾಗಿ ಒಂದು 30 ಚೀಲ ರಾಗಿ ಸಿಕ್ತು ಅಷ್ಟೇ ಸರ್. ಇನ್ನು ರಾಗಿ ಚೆನ್ನಾಗಿ ಬಂದಿರೋ ಅದೊಂದು ಅಷ್ಟು ಆಗೋದು. ಅಂದರೆ ನಿರೀಕ್ಷೆಗೆ ತಕ್ಕಂಗೆ ಬರಲಿಲ್ಲ ಸರ್. ಅದು ನಮ್ಮ ಹಣೆ ಬರಲ್ವ ಸರ್, ಈ ಪ್ರಕೃತಿ ಕಬ್ಬಿಗೆ ಏನು ಮಾಡೋಕ್ಕಾಗುತ್ತೆ. ಹಾಗಾಗಿ ಥರ ಆಯಿತು ಅಂತ. ಆಯ್ತು ಆಯ್ತು ಸರ್. ಜೊತೆಗೆ ನಮ್ಮ ಹಣೆ ಬರೋ ಚೆನ್ನಾಗಿರ್ಬೇಕಲ್ವ ಸರ್. ಅಲ್ಲ, ಕೃಷಿ ಬಗ್ಗೆ ಏನೆಲ್ಲ ಮಾಹಿತಿ ಪಡ್ಕೊಂಡ್ರೆ ನೀವು ಅಂತ ಸರ್? ಕೃಷಿ ಬಗ್ಗೆನೂ ಸಾಕಷ್ಟು ಐಡಿಯಾ ಇದೆ. ಅದು ತಿಳ್ಕೊಂಡ್ರೆ ಸಾಲದಲ್ಲ ಸರ್, ನಮಗಿರೋದು 2 ಎಕರೆ ಜಮೀನಲ್ಲಿ ನಮಗೆ ಅದು ಬೇರೆ ಸಣ್ಣ ಸಣ್ಣಕ್ಕೆ ಬೇರೆ ಇದು ಮಾಡೋಕ್ಕಾಗೋದಿಲ್ಲ, ಯಾಕಂದ್ರೆ ನನಗೆ ಗೊತ್ತಿರೋ ಅಷ್ಟು ಕೆಲಸ ಮಾಡಬೇಕು, ಭತ್ತ ರಾಗಿ ಇಷ್ಟೇ ಗೊತ್ತು ನನಗೆ. ಜೊತೆಗೆ ಸಣ್ಣ ಪುಟ್ಟ ಈಗ ಪ್ರೋಗ್ರಾಮ್ ಮಾಡ್ಕೊ ಹೋಗ್ತಾ ಇದ್ದೀನಿ, ಅದು ಬಿಟ್ಟು ಬೇರೆದು ಮಾಡಬೇಕು ಅಂದರೆ ರೆಗ್ಯುಲರ್ ವ್ಯವಸ್ಥೆ ಹೆಂಗಿದೆ ನಿಮ್ಮಿಬ್ಬರ ಕೃಷಿ ಭೂಮಿಗೆ? ಸರ್ ನಮ್ಗೆ ಚೆನ್ನಾಗಿದೆ ಸರ್, ನಮಗೆ ಇದು KRS ನೀರು ಆರಾಮಾಗಿದೆ ಸರ್. ಸಾಲದಕ್ಕೆ ಅಲ್ಲೇ ನಾವೊಂದು ಬೋರ್ ಕೂಡ ಹಾಕೊಂಡಿದ್ದೀವಿ, ನಮ್ಮ ಜಮೀನ್ ಹತ್ರ ಕೂಡ ಬೋರ್ ಹಾಕೊಂಡಿದ್ದೀವಿ, ಮತ್ತೆ ನನ್ನ ತಮ್ಮನ ಜಮೀನ್ ಹತ್ರ ಕೂಡ ಬೋರು ಪಂಪ್ ಸೆಟ್ ಎಲ್ಲ ಇದೆ. ನಿಮಗೂ ಹಾಗಾದ್ರೆ ಬೋರ್ ಹಾಕೊಂಡ್ರೆ ನೀರಿನ ಸೌಕರ್ಯ ಇದೆ? ಇದೆ ಇದೆ ಸರ್, ಇದೆ ಸರ್. ಅಂದರೆ ಒಂದು ಜಾಗದಲ್ಲಿ ಇದೆ, ಒಂದು 1 ಎಕರೆ 20 ಗುಂಟೆಗೆ ಆಗುತ್ತೆ ಅದು, ಅಲ್ಲಿ ನಮ್ಗೆ 7.5 ಎಕರೆ ಇದೆ, ಅದು 7.5 ಹೈ ಸ್ಪೀಡ್ದು ಒಂದು ಓಪನ್ ವೆಲ್ ಬಾವಿ ಇದೆ, ಒಂದು ಬೋರು ಕೂಡ ಇದೆ, ಚೆನ್ನಾಗಿ ನೀರು ಸೌಲಭ್ಯ ತುಂಬ ಚೆನ್ನಾಗಿದೆ ಸರ್. ಅದರಲ್ಲಿ ಪುಣ್ಯ ಮಾಡಿದ್ದು ಅನ್ಕೋತೀವಿ ಸರ್. ತಂದೆಯವರು ಕೂಡ ಭಾರಿ ಶ್ರಮ ಪಟ್ಟು ಒಳ್ಳೊಳ್ಳೆ ಜಮೀನ ಹಿಡಿದು ಶ್ರಮ ಪಟ್ಟು ಮಾಡಿದ್ರು. ಆಮೇಲೆ ನಾವು ಒಂದು ನಮ್ಮ ತಂದೆ ತೀರೋದ್ಮೇಲೆ ನಾವೊಂದು 2 ಎಕರೆ ಜಮೀನು ತಗೊಂಡು ಹಿಂಗ ತಾನೇ ವ್ಯವಸಾಯ ವ್ಯವಸಾಯ ಮಾಡಿಸ್ಕೊಂಡು ಹಿಂಗೂ ಅಣ್ಣ ತಮ್ಮಂದ್ರೆಲ್ಲ ಹಬ್ಬ ಹುಣ್ಣಿಮೆ ಅಂದ್ರೆ ಎಲ್ಲ ಸೇರ್ತೀರಿ? ನಮ್ಮ 2ನೇ ಅಣ್ಣನ ಮಗ ಬಂದು ಇದರಲ್ಲಿ MSCAG ಮಗ ಸೊಸೆ ಇಬ್ರು, ಅವರಿಂದ ಏನಾದರೂ ಕೃಷಿ ಮಾಹಿತಿ ಎಲ್ಲ ಸಿಗುತ್ತಾ ನಿಮಗೆ? ಇಲ್ಲ ಇಲ್ಲ, ಎಲ್ಲ ಥರದ ಇದು ಸಿಗುತ್ತೆ ಸರ್. ಅವರು ಈಗಲೂ ಕೂಡ ಅವರು ಬೆಂಗಳೂರಿನಲ್ಲೇ ಇರೋದು, GK Weekend ನಮಗಿಲ್ಲಿ ಬಂದಾಗೆಲ್ಲ ನಾವು ಈ ಥರ ಮಾಡಿ ಚಿಕ್ಕಪ್ಪ ಈ ಥರ ಮಾಡಿ ಅಂತೇಳಿ ನಮಗೆ ಮಾಹಿತಿ ಕೊಡ್ತಾರೆ ಸರ್. ವಸುಂಧರೆ ಆಸರೆ ಈ ಹಸಿರು ಸಿರಿಯಲಿ ಮನಸ್ಸು ಮೆರೆಯಲಿ ನವಿಲೆ. ವಿಶ್ವ ಪರಿಸರ ದಿನದ ಸಂದರ್ಭದಲ್ಲಿ ವಿಶೇಷ ರೂಪಕ ವಸುಂಧರೆ ಆಸರೆ June 4 ಶನಿವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ. ಕೇಳಿ ವಿಶ್ವ ಪರಿಸರ ದಿನದ ಸಂದರ್ಭದಲ್ಲಿ ವಿಶೇಷ ರೂಪಕ ವಸುಂಧರೆ ಆಸರೆ. ಈಗ ಬೋರೇಗೌಡರಿಂದ ಇನ್ನೊಂದು ಹಾಡನ್ನ ಕೇಳೋಣ ಸರ್. ಆಯ್ತು ಸರ್, ಹೇಳ್ತೀನಿ ಸರ್. ಒಂದು ಬಾರಿ ಬಂದು ನೋಡು ಮರೆಯದು ಜೀವ, ಮಂತ್ರಾಲಯ ದರ್ಶನವೇ ದಿವ್ಯ ಅನುಭವ, ರಾಘವೇಂದ್ರ ನಾಮವೇ ದಿವ್ಯ ಅನುಭವ. ಒಂದು ಬಾರಿ ಬಂದು ನೋಡು ಮರೆಯದು ಜೀವ, ಮಂತ್ರಾಲಯ ದರ್ಶನವೇ ದಿವ್ಯ ಅನುಭವ, ರಾಘವೇಂದ್ರ ನಾಮವೇ ದಿವ್ಯ ಅನುಭವ. ಭೂಮಿಯೊಳಗೆ ನಾಕವೇ ಮಂತ್ರಾಲಯ ತಾಣವೇ, ಇಹಕು ಪರಕು ಸೇತುವೆ ಶ್ರೀ ರಾಘವೇಂದ್ರ ನಾಮವೇ. ಭೂಮಿಯೊಳಗೆ ನಾಕವೇ ಮಂತ್ರಾಲಯ ತಾಣವೇ, ಇಹಕು ಪರಕು ಸೇತುವೆ ಶ್ರೀ ರಾಘವೇಂದ್ರ ನಾಮವೇ. ಬಂದು ಬಾರಿ ಬಂದು ನೋಡು ಮರೆಯದು ಜೀವ, ಮಂತ್ರಾಲಯ ದರ್ಶನವೇ ದಿವ್ಯ ಅನುಭವ, ರಾಘವೇಂದ್ರ ನಾಮವೇ ದಿವ್ಯ ಅನುಭವ. ಪಾಪ ಕಳೆ ಬಸುರ ಗಂಗೆ ಇಲ್ಲಿ ಹರಿವ ತುಂಗೆ, ಪ್ರೇಮ ಭರಿತ ಹೂಬನ ರಾಯರ ಬೃಂದಾವನ. ಪಾಪ ಕಳೆ ಬಸುರ ಗಂಗೆ ಇಲ್ಲಿ ಹರಿವ ತುಂಗೆ, ಪ್ರೇಮ ಭರಿತ ಹೂಬನ ರಾಯರ ಬೃಂದಾವನ. ಒಂದು ಬಾರಿ ಬಂದು ನೋಡು ಮರೆಯದು ಜೀವ, ಮಂತ್ರಾಲಯ ದರ್ಶನವೇ ದಿವ್ಯ ಅನುಭವ, ರಾಘವೇಂದ್ರ ನಾಮವೇ ದಿವ್ಯ ಅನುಭವ. 700 ವರುಷಗಳು ಗುರುಗಳು ಇಲ್ಲಿಹರು, ಭಕ್ತ ಕೋಟಿ ಬೇಡಿಕೆಯ ಪ್ರೀತಿಯಿಂದ ಕಳೆವರು. 700 ವರುಷಗಳು ಗುರುಗಳು ಇಲ್ಲಿಹರು, ಭಕ್ತ ಕೋಟಿ ಬೇಡಿಕೆಯ ಪ್ರೀತಿಯಿಂದ ಕಲೆವರು ಒಂದು ಬಾರಿ ಬಂದು ನೋಡು ಮರೆಯದು ಜೀವ ಮಂತ್ರಾಲಯ ದರ್ಶನವೇ ದಿವ್ಯ ಅನುಭವ ರಾಘವೇಂದ್ರ ನಾಮವೇ ದಿವ್ಯ ಅನುಭವ ಒಂದು ಬಾರಿ ಬಂದು ನೋಡು ಮರೆಯದು ಜೀವ ಮಂತ್ರಾಲಯ ದರ್ಶನವೇ ದಿವ್ಯ ಅನುಭವ ಬೋರೇಗೌಡರ ಅಂತೂ ಇಂತೂ ನಿಮ್ಮ ಪಾಲಿಗೆ ಬಂದ ಭೂಮಿಯನ್ನ ನೀವು ಸಂರಕ್ಷಿಸಿಕೊಂಡು ಅಲ್ಲಿ ಒಂದು ಬೆಳೆ ಉತ್ಪಾದನೆ ಮಾಡಿಕೊಂಡು ಅದರಲ್ಲೂ ಆರ್ಥಿಕವಾಗಿ ನಿಮ್ಗೆ ಎಷ್ಟು ಅನುಕೂಲ ಆಗುತ್ತೆ ಅದನ್ನ ಪಡ್ಕೊಳ್ತಾ ಇದ್ದೀರಿ. ಹೇಳಿ, ಈಗ ನೀವು ಯಾಕೆ ನಿಮ್ಮ ಅಣ್ಣನ ತರ ತೋಟಗಾರಿಕೆ ಬೆಳೆಗಳನ್ನ ಮಾಡೋ ಅಂತ ಪ್ರಯತ್ನ ಮಾಡಿಲ್ಲ? ಇಲ್ಲ ಸರ್, ಅಲ್ಪತೃಪ್ತಿನ ಇಲ್ಲ ಇಲ್ಲ ಅಲ್ಪತೃಪ್ತಿ ಜೊತೆಗೆ ಸರ್ ನಮ್ಗೆ ಆರ್ಥಿಕವಾಗಿ ಸ್ವಲ್ಪ ಸಮಸ್ಯೆಲಿದ್ದೀವಿ. ಹಾಗಾಗಿ ನನಗೆ ಈಗ ಹೇಳಿ, ಒಂದು ವೇಳೆ ಒಂದು ಪ್ರಕೃತಿಯಿಂದ ತೊಂದರೆ ಆಯ್ತು ಅಂತ ಹೇಳಿದ್ರಿ ಸರ್, ಹಾಗಿದ್ದು ಈಗ ನಿಮ್ಗೆ ಇರುವಂತ ಮಾಹಿತಿ ಪ್ರಕಾರ ಬೆಳೆ ಉತ್ಪಾದನೆ ಹೆಚ್ಚಾಗಬೇಕಾದ್ರೆ ಅಥವಾ ಲಾಭದಾಯಕ ಆಗಬೇಕಾದ್ರೆ ಏನೆಲ್ಲ ಮಾಡಬೇಕಾಗುತ್ತೆ ಸರ್? ಮಾಡಿದ್ರೆ ಆಗುತ್ತೆ ಸರ್, ಅಲ್ಲೇನಾಗುತ್ತೆ ಅಂದ್ರೆ ಸರ್ ನನಗೆ ಈ ಇದ್ರ ಜೊತೆಗೆ ಅದೆಲ್ಲ ಒಟ್ಟಿಗೆ ರೆಗ್ಯುಲರ್ ಆಗಿದ್ದು ಮಾಡ್ಲಿಕ್ಕೆ ಆಗೋದಿಲ್ಲ ಸರ್. ಹಾಗಾಗಿ ಸರ್ ನನ್ನ ಜೊತೆಗೆ ನಾನು ಆ್ಯಕ್ಚುಲಿ ವ್ಯವಸಾಯ ಮಾಡಲೇಬಾರ್ದು ಅಂತಿದ್ದೆ, ಅದರಲ್ಲೂ ನನ್ನ ಹೆಂಡತಿ ಸೌಜನ್ಯ ಅಂತ ಇಲ್ಲೆಲ್ಲ ಮಾಡಲೇಬೇಕು ನಾವು ರೈತರಾಗ, ಅದು ಮಾಡಿದ್ರೆ ಇಬ್ಬರು ಆಡಾಡ್ಕೊಂಡು ನಿಂತ್ಕೊಂಡು ಆಯ್ತದ ಹಂಗೆ ಅಂತೇಳಿ ಸ್ವಲ್ಪ ಗಲಾಟೆ ಮಾಡಿ ಹೌದು ಗಲಾಟೆ ಮಾಡಿ ಆಮೇಲೆ ಆಯಿತು ಇಲ್ಲ ಮಾಡು ಅಂತೇಳಿ ನಾಗ ಅವ್ರನ್ನ ಜೊತೆಗೆ ಜಾಸ್ತಿ ಸಹಕಾರ ಕೊಟ್ಟು ಅವ್ರನ್ನ ಜೊತೆಗೆ ಬರೋ ಉಪ್ಪು ಹಾಕೋದು ಕಳೆ ಗಿಳೆ ಕೇಳೋದು ಮತ್ತೊಂದು ಮಗದೊಂದು ಗದ್ದೆಯಲ್ಲಿ ಸೌದೆ ತಗೋದೆಲ್ಲ ಮಾಡಿ ಇವತ್ತು ಒಂದು ಮಟ್ಟಕ್ಕೆ ಬಂದಿದ್ದೀವಿ ಸರ್. ಈಗ ಸದ್ಯಕ್ಕೆ ನಾನು ವ್ಯವಸಾಯದಿಂದ ನಾನು ತೃಪ್ತನಾಗಿದ್ದೇನೆ, ಏನು ಆ ತಾಯಿ ನಮಗೇನು ಮೋಸ ಮಾಡಿಲ್ಲ. ಈ ವ್ಯವಸಾಯಕ್ಕೆ ಬರೋ ಕಾರಣ ಆಗರೆ ಸೌಜನ್ಯ ಅವರು. ಹೌದು ಸರ್, ಹೌದು ಸರ್, ನಾನು ವ್ಯವಸಾಯ ಮಾಡ್ತಿರಲ್ಲ, ಫೋಟೋಗ್ರಫಿ ಮಾಡಿಕೊಂಡು ಫೋಟೋ ತೆಗಿತಿದ್ದೆ, ವಿಡಿಯೋ ಮಾಡ್ತಿದ್ದೆ, ಜೊತೆಗೆ ಕಲೆ ಅದ್ರ ಬಗ್ಗೆ ಹೊಟ್ಟತ್ತಿದ್ದೆ, ಎಲ್ಲದೇ ಮಾಡ್ಕೊಂಡು ನಮ್ಮ ಮೂಲ ವೃತ್ತಿನ ಬಿಟ್ಬಿಟ್ಟು ಹೋದ್ರೆ ಆಯ್ತದ ನಮಗೆ ದರಿದ್ರ ಬಂದ್ಬಿಡ್ತದೆ, ಮಾಡಲೇಬೇಕು ವ್ಯವಸಾಯ ಮಾಡಲೇಬೇಕು ಅಂತೇಳಿ ಸಖತ್ತು ಹಿಂಸೆ ಕೊಟ್ಟು ಪ್ರಚೋದನೆ ಆಯಿತು. ಅವರಿಂದ ನಾನು ಇವಾಗ ವ್ಯವಸಾಯ ಮಾಡ್ಕೊಂಡು ಹಸುಕರು ಇಟ್ಟಿದ್ದೀರಾ? ಇಲ್ಲ, ನಮ್ಮ ಜಾಗ ಇಲ್ಲ ಸರ್, ನಮ್ಗೆ ಇಲ್ಲ, ಈಗ ನನಗೆ ಮನೆ ಇಲ್ಲ, ಅಣ್ಣನ ಮನೆ ಮಾಡ್ಕೋಬೇಕು, ಮಾಡ್ಕೋಬೇಕು. ಹಾಗಿದೆ ಮಗನು ನನಗೆ ಅಲ್ಲಿ ಅವನಿಗೆ ನಿಮ್ಮ ತಮ್ಮನಿಗೆ ಹೇಳುವಂಥ ಶಕ್ತಿ ಇಲ್ಲ ಸರ್, ಅವನು ಈ ಥರ ಹೋಗ್ಬೇಕನಪ್ಪ ಈ ಥರ ಬಿಡಬೇಕು ಅಂತೇಳಿ ಅವನು ಕೂಡ ಮಾತಾಡ್ತಾನೆ. ಅದು ಕೃಷಿಯಲ್ಲಿ ಹೆಂಡತಿ ಮಾತು ಕೇಳಿ ಇವರು ಮುಂದುವರಿತಾರೆ. ಮಾತಿಲ್ಲ ಸರ್, ಸಾಮಾನ್ಯವಾಗಿ ಗೊಬ್ಬರ ಹಾಕೋದು ಏನು ರಾಸಾಯನಿಕ ಬಳಸ್ತಿರೋ ಸರ್? ರಾಸಾಯನಿಕ ಇಲ್ಲ ಸರ್, ನಮಗೆ ಇದಿಲ್ಲ ಸರ್, ಗೊಬ್ಬರದ ಅವಶ್ಯಕ ನಮ್ಗೇನು ಇಲ್ಲವೇ ಇಲ್ಲ, ನಮ್ಗೆ ಅದು ತಗೊಳಕ್ಕೆ ತುಂಬ ಕಾಸ್ಟ್ಲಿ ಆಗಿರೋದ್ರಲ್ಲಿ ರಾಸಾಯನಿಕ ಗೊಬ್ಬರಗಳನ್ನ ಬಳಸ್ತಾ ಇದ್ದೀನಿ ಸರ್. ಅಂದರೆ ಅತಿಯಾಗೂ ಹಾಕೊಳ್ಳೋದಿಲ್ಲ, ಜಾಸ್ತಿ ಔಷಧಿ ಕೂಡ ಜಾಸ್ತಿ ಹೊಡೆಯೋದೂ ಇಲ್ಲ. ಈಗ ತಂದೆಯವರಿಂದ ನೀವೇನು ಕೃಷಿಯನ್ನು ಕಲೀಲಿಲ್ಲ? ಆಗರೆ ಅವಾಗ ನಾವು ಓದ್ತಾ ಇದ್ವಿ ಸರ್, ಆಗ ನಮ್ಮ ತಂದೆ ತಿರೋಬೇಕಾದ್ರೆ ನಾವು ಆಗ 8ನೇ ಕ್ಲಾಸಲ್ಲಿ ಇದ್ದೆ ಸರ್, ನಮ್ಗೆ ಅದು ಐಡಿಯಾನು ಇಲ್ಲ ನಮಗೆ. ಈಗ ಹೆಂಡತಿಯ ಒಂದು ಒತ್ತಾಯಕ್ಕೆ ಸರ್ ಮತ್ತೆ ಯಾವುದು ಹೆಂಡತಿಗೆ ಖುಷಿ ಆಗೋ ಒಂದು ಆಡ್ಬಿಡಿ ಮತ್ತೆ ಸಿದ್ದಪ್ಪಾಜಿ ಕುರಿತಾದ ಭಕ್ತಿಗೀತೆಯನ್ನ ಈಗ ಆಡ್ತಾ ಇದ್ದೇನೆ. ಮರೆಯಾದೆಯ ಗುರುವೇ ಮರೆಯಾದೆಯ ಮರೆಯಾದೆಯ ಗುರುವೇ ಮರೆಯಾದೆಯ ನಾಳೆ ಬರುವ ಕಲಿಯ ಸಾರಿ ನಾಳೆ ಬರುವ ಕಲಿಯ ಸಾರಿ ಪಾತಾಳ ಲೋಕವ ಸೇರಿ ಮರೆಯಾದೆಯ ಒಪ್ಪಿಕೊಂಡ ಪುರ ನೀನು ಮಂಟೇದ ಸ್ವಾಮಿಯಾಗಿ ಒಪ್ಪಿಕೊಂಡ ಪುರನಲ್ಲಿ ನೀನು ಮಂಟೇದ ಸ್ವಾಮಿಯಾಗಿ ಮರೆಯಾದೆಯ ಮರೆಯಾದೆಯ ಗುರುವೇ ಮರೆಯಾದೆಯ ದರೆಗೆಲ್ಲ ದೊಡ್ಡವರಾಗಿ ನೀ ಬಂದೆಯ ಪರಂಜ್ಯೋತಿಯಾಗಿ ದರೆಗೆ ಬೆಳಕಾದೆಯ ಅರಿವೆಂಬು ಬೆಳಕು ನೀಡಿ ಗುರುವಾದೆಯ ಸರಿದಾರಿ ತೋರಿ ಇಂದು ಮರೆಯಾದೆಯ ನನ್ನಂಗು ನರರಿಗೆ ಇಂದು ಸಾರಿರುವೆಯ ನರರಂಗು ಬೇಡವೆಂದು ಮರೆಯಾದೆಯ ಮರೆಯಾದೆಯ ಗುರುವೇ ಕೇಳಿ ಮರೆಯಾದೆಯ ಕೊಡುಗಲ್ಲು ಬಸವಣ್ಣನಾಗಿ ನೀ ಬಂದೆಯ ಮನೆ ಮನೆಯ ಮಂಟೇದ ಲಿಂಗಯ್ಯ ನೀನಾದೆಯ ಧರ್ಮವೇ ಜಯವು ಎಂದು ನೀನುಡಿದೆಯ ನಂಬಿದ ಭಕ್ತರ ಮನೆಗೆ ದೇವರಾದೆಯ ನಿಜ ಹಿರದ ನರಲೋಕವನು ನೀ ತೊರೆದೆಯ ಕಲಿಗಾಲ ಮಾರದೆಂದು ಮರೆಯಾದೆಯ ಮರೆಯಾದೆಯ ಗುರುವೇ ಮರೆಯಾದೆಯ ಲಕ್ಷ್ಮೀಕಾಂತ್ ಅವರೇ ಬೋರೇಗೌಡ್ರೆ ಇಷ್ಟೊತ್ತು ನಿಮ್ಮ ಮಾತನ್ನ ಹಾಡನ್ನ ಬೇರೆಯವರು ಕೇಳಿರ್ತಾರೆ. ಹೌದಾ ಸರ್? ಒಂದಂತೂ ಬೋರೇಗೌಡ್ರೆ ಹೇಳಿ ಸರ್, ಏನೆಲ್ಲ ಪ್ರಯತ್ನ ಮಾಡಿದ್ರು ಕೃಷಿ ಕುಟುಂಬದ ಹಿನ್ನೆಲೆ ನಿಮ್ಮನ್ನ ವಾಪಸ್ ಪುನಃ ಕೃಷಿಗೆ ಕರ್ಕೊಂಡು ಹೋಯ್ತು. ಸೌಜನ್ಯ ಅವರ ಮೂಲಕ ಪುನಃ ನೀವು ಕೃಷಿ ಮಾಡುವಾಗ ಅಲ್ಲೇ ಬದುಕನ್ನ ಕಟ್ಕೊಳ್ಬೇಕು ಅನ್ನೋ ಒಂದು ಸತ್ಯ ನಿಮಗೆ ಗೊತ್ತಾಗಿದೆ. ಇನ್ನು ಲಕ್ಷ್ಮೀಕಾಂತ್ ಅವರು ಈಗಾಗಲೇ ಬಹಳ ಯಶಸ್ವಿಯಾಗಿ ಕೃಷಿ ಬದುಕಲ್ಲಿ ಸಾಧನೆ ಮಾಡ್ತಾ ಇದ್ದಾರೆ, ನಿರೀಕ್ಷೆ ಇಟ್ಕೊಂಡಿದ್ದಾರೆ, ಮಾದರಿಯಾಗಿ ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಮಾತು ಕೇಳಿದ್ಮೇಲೆ ನಮ್ಮ ರೈತರಿಗೂ ಅನ್ನಿಸ್ತಾ ಇರುತ್ತೆ, ನಾವು ಲಕ್ಷ್ಮೀಕಾಂತರನ್ನ ಮಾತಾಡಿಸ್ಬೇಕು, ಬೋರೇಗೌಡರನ್ನ ಮಾತಾಡಿಸ್ಬೇಕು, ಹೆಂಗೆ ಏನು ಅಂತ. ಹಾಗಾಗಿ ನಿಮ್ ದೂರವಾಣಿ ಸಂಖ್ಯೆನ ನಿಧಾನವಾಗಿ ಕನ್ನಡದಲ್ಲಿ ಮೂರು ಸಾರಿ ಹೇಳ್ಬಿಡಿ. 9 9 0 0 1 2 2 5 4 1 9 9 0 0 2 2 5 4 1 ಸರ್. 9 9 0 0 1 2 2 5 4 1 ಬೋರೇಗೌಡ ನಿಮ್ಮ ದೂರವಾಣಿ 9 8 4 5 3 5 2 2 5 ಮತ್ತೊಮ್ಮೆ 9 8 4 5 3 9 0 2 2 5 ಬಹಳ ಸಂತೋಷ. ನೀವೇನು ಅನ್ಕೊಂಡಿದ್ದೀರಿ ಆ ರೀತಿ ಮುಂದಿನ ದಿನಗಳಲ್ಲಿ ಏನೆಲ್ಲ ಕನಸುಗಳಿದೆ ಅದೆಲ್ಲ ನನಸಾಗಲಿ, ಕೃಷಿಯಲ್ಲಿ ಇನ್ನಷ್ಟು ಯಶಸ್ಸಿಗಲಿ. ಬೋರೇಗೌಡರಿಗೆ ಅವರು ನಂಬಿರುವಂತಹ ಎರಡು, ಒಂದು ಕೃಷಿ, ಇನ್ನೊಂದು ಅವರ ಕಲೆ, ಎರಡು ಕ್ಷೇತ್ರದಲ್ಲಿ ಅವರಿಗೆ ಸಾಧನೆಗೆ ಇನ್ನಷ್ಟು ಅವಕಾಶಗಳು ಸಿಗಲಿ, ಹಾಗೇನೆ ಜೀವನ ಚೆನ್ನಾಗಿರಲಿ ಅಂತ ನಾವು ಆಶಿಸ್ತೀವಿ. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ. ಕೃಷಿ ಬದುಕಿನ ಸಾರ್ಥಕತೆಯನ್ನು ಕುರಿತು ಮಂಡ್ಯ ಜಿಲ್ಲೆ ಮತ್ತು ತಾಲೂಕು ಕೆರಗೋಡು ಹೋಬಳಿ ಜಿ ಕೆಬ್ಬಹಳ್ಳಿಯಲ್ಲಿ ಕೃಷಿ ನಡೆಸುತ್ತಿರುವ ಕೆಎಸ್ ಲಕ್ಷ್ಮೀಕಾಂತ ಹಾಗೂ ಕೆಎಸ್ ಬೋರೇಗೌಡ ಅವರೊಂದಿಗಿನ ಮಾತುಕತೆಯನ್ನು ಕೇಳಿದಿರಿ. ಇವರೊಂದಿಗೆ ಮಾತುಕತೆಯಲ್ಲಿ ಪಾಲ್ಗೊಂಡವರು ಎಸ್ ಸುಬ್ರಹ್ಮಣ್ಯ. ನಾಳಿನ ಕಾರ್ಯಕ್ರಮದಲ್ಲಿ ಮಿಶ್ರ ಕೃಷಿಯಲ್ಲಿನ ಆರ್ಥಿಕ ಅಭಿವೃದ್ಧಿಯನ್ನು ಕುರಿತು ಹೆಗ್ಗಡದೇವನಕೋಟೆ ತಾಲೂಕು ಕಸಬಾ ಹೋಬಳಿ ತೊರವಳ್ಳಿಯ ಪ್ರಗತಿಪರ ಕೃಷಿಕ ಸಿ ಚೆನ್ನಪ್ಪ ಅವರೊಂದಿಗೆ ಸಂದರ್ಶನವಿದೆ. ವಸುಂಧರೆ ಆಸರೆ ಈ ಹಸಿರು ಸಿರಿಯಲಿ ಮನಸ್ಸು ಮೆರೆಯಲಿ ನವಿಲೆ. ವಿಶ್ವ ಪರಿಸರ ದಿನದ ಸಂದರ್ಭದಲ್ಲಿ ವಿಶೇಷ ರೂಪಕ ವಸುಂಧರೆ ಆಸರೆ ಜೂನ್ 4 ಶನಿವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ. ಕೇಳಿ ವಿಶ್ವ ಪರಿಸರ ದಿನದ ಸಂದರ್ಭದಲ್ಲಿ ವಿಶೇಷ ರೂಪಕ ವಸುಂಧರೆ ಆಸರೆ. ಕಮಲಮ್ಮ, ತಿಂಗಳ ಖರ್ಚಿಗೆ ಅಂತ ಇಟ್ಟಿದ್ದು ದುಡ್ಡು 20 ಖರ್ಚಾಗೋಯ್ತಲ್ರಿ. ಅಲ್ಲ, ಈ ಬೆಲೆ ಏರಿಕೆ ಟೈಮ್ನಲ್ಲಿ ಎಲ್ಲಾ ಖರ್ಚು ಕಡಿಮೆ ಮಾಡಬಹುದು, ಊಟ ತಿಂಡಿ ಖರ್ಚು ಕಡಿಮೆ ಮಾಡಕ್ಕಾಯ್ತದೇನ್ರಿ? ನಾನು ಅದೇ ಹೇಳೋಣ ಅಂತ ಬಂದೆ. ನಮ್ ಮನೇಲಿ ಗ್ಯಾಸ್ ತೀರೋಗ್ಬಿಟ್ಟಿದೆ, 1-2 kg ಗ್ಯಾಸ್ ಸಾಲ ಕೊಡ್ತೀರಾ? ರೀ, ಅದೇನು ಹಾಲೋ ಸಕ್ಕರೆನೋ ಸಾಲ ಕೊಡಕ್ಕೆ, 2 kg ಗ್ಯಾಸ್ ಅದು. ಹಂಗಾರ್ ನಿಮ್ಗೆ ಗೊತ್ತಿಲ್ವಾ, ಲಿಟಲ್ ಗ್ಯಾಸ್ ಅವರು ಇಂಥ ಟೈಮ್ಗೆ ಅಂತೆಲ್ಲ 2 kg 5 kg ಸಿಲಿಂಡರ್ ಮಾಡಿದ್ದಾರೆ. ಇಂಥ ಎಮರ್ಜೆನ್ಸಿ ಟೈಮ್ನಲ್ಲಿ ಕೈಗೆ ಬರುತ್ತೆ. ಲಿಟಲ್ ಗ್ಯಾಸ್,